ಬೆಳಗಿನ ಪ್ರಮುಖ ಹಬ್ಬವಾದ ಹುತ್ತರಿ ಆಚರಣೆಗೆ ದಿನಾಂಕ ನಿಗದಿಯಾಗಿದ್ದು ಡಿಸೆಂಬರ್ 4ರಂದು ನಡೆಯಲಿದೆ. ಇಂದು ಪಾಡಿ ಇಗ್ಗುತ್ತಪ್ಪ ದೇವಾಲಯ ಸನ್ನಿಧಿಯಲ್ಲಿ ಹುತ್ತರಿ ಆಚರಣೆಗಾಗಿ ಮುಹೂರ್ತ ನಿಗದಿಪಡಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಿಸಾನ್ ಸಮ್ಮಾನ್ ಯೋಜನೆಯ 21ನೇ ಕಂತು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ, ಕರ್ನಾಟಕದ ರಾಗಿ ಬೆಳೆಯ ಬಗ್ಗೆಯೂ ಉಲ್ಲೇಖ. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಡ್ರೋನ್ ಪರೀಕ್ಷಾ ಕೇಂದ್ರ ಸ್ಥಾಪನೆ, ಬೆಂಗಳೂರು ತಂತ್ರಜ್ಞಾನ ಸಮ್ಮೇಳನದಲ್ಲಿ ಒಪ್ಪಂದ. ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಒಪ್ಪಿಕೊಳ್ಳಲು ಸರ್ಕಾರ ಸಿದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಂಗಳೂರಿನಲ್ಲಿ ಅನಧಿಕೃತ ನೀರು ಒಳಚರಂಡಿ ಸಂಪರ್ಕ ಪತ್ತೆ ಹಚ್ಚಲು ನೀಲಿದಳ ಸಜ್ಜು, ಉಪಮುಖ್ಯಮಂತ್ರಿ ಚಾಲನೆ. ಮಂಡ್ಯ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯುಜಿಸಿ ಮಾನ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣ ಸ್ವಾಮಿ ಹಾಗೂ ಕಾಮೇಶ್ವರಿ ಬಿಸಿ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಕೇಳುಗರೆ, ಕಳೆದ 2.5 ವರ್ಷಗಳಿಂದ ರಾಜ್ಯದ ಜನರ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುತ್ತಿರುವ ಆರೋಗ್ಯ ಸಚಿವರು ಈಗ ಖುದ್ದು ನಿಮ್ಮ ಮನೆ ಮನಗಳನ್ನು ತಲುಪಲಿದ್ದಾರೆ. ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರೊಂದಿಗೆ ಮಾತನಾಡಲು ಕರೆ ಮಾಡಿ 2237-0477 ಅಥವಾ 2237-0488 ಎಸ್ಟಿಡಿ ಕೋಡ್ 080. ನೆನಪಿಡಿ, ಗುರುವಾರ ರಾತ್ರಿ 7:45-8:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನಿನ್ ಕಾರ್ಯಕ್ರಮ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮುಕ್ತ ರಾಶನ್ ಸುನಿಶ್ಚಿತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಇನ್ನು ಮುಂದೆ ಕೇಳಿ ಸ್ವ ಉದ್ಯೋಗದಲ್ಲಿನ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಜಿ ವೆಂಕಟರಮಣ ಸ್ವಾಮಿ ಹಾಗೂ ಕಾಮೇಶ್ವರಿ ಬಿಸಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹೊಸದುರ್ಗ ತಾಲೂಕು ಬಲ್ಲಾಳ ಸಮುದ್ರ ಗ್ರಾಮದ ರೈತ ದಂಪತಿಗಳಾದ ಕಾಮೇಶ್ವರಿ ಬಿಸಿ ಹಾಗೂ ಜಿ ವೆಂಕಟರಮಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸ್ವ ಉದ್ಯೋಗ ಮಾಡ್ತಾರೆ, ಅಂದರೆ ಎಣ್ಣೆಗಾಣವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಕಾಮೇಶ್ವರಿ ಮೇಡಮ್, ವೆಂಕಟರಮಣ ಸ್ವಾಮಿ ಸರ್, ಇಬ್ಬರಿಗೂ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಧನ್ಯವಾದ. ಮೊದಲಿಗೆ ವೆಂಕಟರಮಣ ಸ್ವಾಮಿ ಸರ್, ನೀವು ಈ ಸ್ವ ಉದ್ಯೋಗನ ಆರಿಸಿಕೊಂಡಕ್ಕಿಂತ ಮುಂಚೆ ಮೂಲತಃ ನೀವು ಕೃಷಿಕರ ಅಥವಾ ಏನು ವಿದ್ಯಾಭ್ಯಾಸ ಮಾಡಿದ್ರಿ? ನಾನು ಪಿ ಯು ಸಿ ಮಾಡಿ ಡಿಗ್ರಿಗೆ 1 ವರ್ಷ ಹೋಗಿದ್ದೀನಿ. ಪಿ ಯು ಸಿ ಕಂಪ್ಲೀಟ್ ಆಗಿದೆ. ಡಿಗ್ರಿನಲ್ಲಿ 1 ವರ್ಷ ಹೋಗಿ ಮತ್ತೆ ಮನೆ ಕಡೆ ಸಮಸ್ಯೆ ಇದ್ದೀರಂದ್ರೆ ಬಂದ್ಬಿಟ್ಟೆ. ಬಂದ್ಬಿಟ್ರಿ. ನಂತರ ನಿಮ್ಮ ಅಪ್ಪಾಜಿ ಕಾಲದಿಂದಲೂ ಕೃಷಿ ಬದುಕು ಮಾಡ್ತಾರೆ. ನಾವು 2 ವರ್ಷ ಇದ್ದಾಗಲೇ ತೀರ್ಕೊಂಡ್ರು. ನಮ್ಮ ತಾಯಿ ನಮ್ಮನ್ನೆಲ್ಲ ಬೆಳೆಸಿದ್ದು, ಜನ ಹೆಣ್ಮಕ್ಳು, ನಾನು ಒಬ್ಬನೇ ಮಗ. ವಿದ್ಯಾಭ್ಯಾಸ ಮುಗಿದ ನಂತರ ನೀವು ಕೃಷಿ ಬದುಕಿಗೆ ಬಂದ್ರೆ? ಯಾಕೆ ಕೃಷಿ ಬದುಕನ್ನ ಆಯ್ಕೆ ಮಾಡ್ಕೊಂಡ್ರೆ ನೀವು? ಕೃಷಿ ಬದುಕು ಅಂತ ಅನಿವಾರ್ಯ. ನಮ್ಮ ಪಿತ್ರಾಜಿ ಆಸ್ತಿ ಇತ್ತು, ಮತ್ತೆ ಮನೆ ಕಡೆ ಸಮಸ್ಯೆ ಇದ್ದಿದ್ರಿಂದ ಮುಂದೆ ನಮ್ಮ ತಾಯಿ ಒಬ್ಬರೇ ಇದ್ದಿದ್ದರಿಂದ ಮನೆಯಲ್ಲಿ ಓದಕ್ ಆಗ್ಲಿಲ್ಲ, ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಹಂಗಾಗಿ ವಿದ್ಯಾಭ್ಯಾಸ ಅರ್ಧಕ್ಕೆ ಬಿಟ್ಟು ಬಂದು ಕೃಷಿಗೆ. ನಿಮ್ಮ ಜಮೀನು ಎಷ್ಟೆಕರೆ ಇದೆ? ನಮ್ದು 16 ಎಕರೆ ಇದೆ. 16 ಎಕರೆ ಇದೆ. ಎಲ್ಲ ಕುಷ್ಕಿನ ನೀರಾವರಿ ಇದೆ. ಅರ್ಧ ತೆಂಗಿನ ತೋಟ ಇದೆ, ಅರ್ಧ ಕುಷ್ಕಿ ಜಮೀನಿದೆ. ಈಗ ತೆಂಗಿನಲ್ಲೆಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ತೆಂಗಿನಲ್ಲೆಲ್ಲ ಮೊದಲು ಚೆನ್ನಾಗಿ ಬರ್ತಾ ಇತ್ತು, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಯ್ತು. ಸುಮಾರು ಒಂದು 15 ವರ್ಷದಿಂದ ಸ್ವಲ್ಪ ಕಡಿಮೆನೆ. ಮೊದಲೆಲ್ಲ ಚೆನ್ನಾಗಿರ್ತಾ ಇತ್ತು. ಅದ್ರ ಜೊತೆಗೆ ರಾಗಿ, ಭತ್ತ, ಜೋಳ ಇವೆಲ್ಲ ಬೆಳ್ಕೊಳ್ತಾ ಇದ್ವಿ ಕುಸ್ಕಿ ಜಮೀನಲ್ಲಿ. ಬರ್ತಾ ಬರ್ತಾ ಬರ್ತಾ ಕೃಷಿ ಕಾರ್ಮಿಕರ ಸಮಸ್ಯೆ ಆಯ್ತು. ಹಂಗಾಗಿ ಬರೀ ತೆಂಗಿನ ತೋಟ ನೋಡ್ಕೊಂಡು ಕೈಲಾದಷ್ಟು ಕೃಷಿ ಕುಸ್ಕಿ ಜಮೀನಲ್ಲಿ ಮಾಡ್ತಾ ಬಂದ್ವಿ. ಕಾಮೇಶ್ವರ್ ಮೇಡಮ್, ಈಗ ನಿಮ್ಗೆ ಇದು ಕೃಷಿ ಬದುಕಲ್ಲೇನಾದ್ರೂ ಮೊದ್ಲು ನಿಮ್ಮ ತವರ್ ಮನೇಲಿ ಏನಾದ್ರೂ ಅನುಭವ ಇತ್ತ? ಇದೆ ಸರ್. ಇದೆ ಸರ್. ಅಪ್ಪಾಜಮ್ಮ ಎಲ್ಲ ಏನ್ ಕೆಲಸ ಮಾಡ್ತಿದ್ರು? ಅಪ್ಪಾಜಿ ಅವರು ಕೃಷಿಕರೇ ಸರ್. ಕೃಷಿಕರೇ ಅವರು. ಕೃಷಿ ಏನಾದ್ರು ಕೃಷಿ ಬದುಕು ಕಲ್ಸಿಕೊಟ್ಟಿದ್ರ? ಕಲ್ಸಿಕೊಟ್ಟಿದ್ರು ಸರ್. ಹೈನುಗಾರಿಕೆ, ಹಾಲು ಕರಿಯೋದು, ಹಸುಗಳು ಇದ್ ಮಾಡೋದು, ಮತ್ತೆ ತೋಟಗಳಲ್ಲಿ ಏನಾದ್ರು ಕೆಲಸ ಇದ್ರೆ ನೋಡ್ಕೊಳ್ಳೋದು, ಈ ತರ ಎಲ್ಲ ಕಲ್ಸಿಕೊಟ್ಟಿದ್ರು. ಈಗ ನಿಮ್ಮನ್ನ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರು. ಇಲ್ಲಿ ಗಂಡನ ಮನೇಲಿ ಕೃಷಿ ಬದುಕು ಮಾಡ್ತೀರಾ? ಮಾಡ್ತಾ ಇದ್ದೀನಿ ಸರ್. ಮಾಡ್ತಾ ಇದ್ರ? ಮಾಡ್ತಾ. ಮತ್ತೆ ಇವತ್ತು ನೀವು ಸ್ವಉದ್ಯೋಗ ಮಾಡ್ತೀವಿ, ನೀವಿಬ್ರು ದಂಪತಿಗಳು ಸೇರಿ ಅಂತಂದ್ರೆ, ಸ್ವಉದ್ಯೋಗ ಅಂದ್ರೆ ಏನ್ ಸ್ವಉದ್ಯೋಗ ಮಾಡ್ತೀರಾ ಸರ್? ಸ್ವಉದ್ಯೋಗ ಅಂದ್ರೆ ಇದೆ. ಈಗ ಏನಾದ್ರು ಈಗ ಕೃಷಿ ಕಾರ್ಮಿಕರ ಸಮಸ್ಯೆ ಬರ್ತಾ ಬರ್ತಾ ಜಾಸ್ತಿ ಆದಾಗ ಬೇರೆ ಏನಾದ್ರು ಒಂದು ಸ್ವಉದ್ಯೋಗ ಮಾಡಬೇಕು ಅಂತಂತೇಳಿ ಹೈನುಗಾರಿಕೆ ಉಪಕಸಬಾಗಿ ತಗೊಂಡ್ವಿ. ಆಮೇಲೆ ಇದಕ್ಕೆ ಮೊದಲು ನಾವು ಡೈರಿನಲ್ಲಿ ಹಿಂದೆ ಒಂದು 20 ವರ್ಷದಿಂದ ಡೈರಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಇದಾದ್ರಿಂದ ನಾವೇ ಹಾಲು ಮಾರಾಟ ಮಾಡೋಕ್ಕೆ ಹೊಸದುರ್ಗದಲ್ಲಿ ಹಾಲು ಮಾರಾಟ ಮಾಡ್ತಾ ಇದ್ವಿ. ಸುಮಾರು 25 ವರ್ಷ ನಾವು ನಮ್ಮ ಹಾಲು ಜೊತೆಗೆ ರೈತರಲ್ಲೂ ತಗೊಂಡು ಪ್ಯಾಕಿಂಗ್ ಮಾಡಿ ಹಾಲು ಮಾಡ್ತಾ ಇದ್ವಿ. ಅದಕ್ಕೆ ಕಾಮಧೇನು ಹಾಲು ಅಂತಂತೇಳಿ ಬ್ರಾಂಡಿಂಗ್ ಮಾಡಿ ಹೊಸದುರ್ಗದಲ್ಲಿ ಸುಮಾರು 25 ವರ್ಷ ನಮ್ಮ ನಡೆಸಿದ್ವಿ. ಆಮೇಲೆ ಲೇಬರ್ ಪ್ರಾಬ್ಲಮ್ ಆಯ್ತು, ಕಾರ್ಮಿಕರ ಪ್ರಾಬ್ಲಮ್ ಆಗಿ ಸಿಗದಂಗೆ ಆದಾಗ ಆಮೇಲೆ ಅದೇನಾಗುತ್ತೆ ಅಂತಂದ್ರೆ ಹಾಲಿಂದು ತಕ್ಷಣ ನಾವು ಮಾರಬೇಕು, ಅದಕ್ಕೆ ಸ್ಟಾಕ್ ಮಾಡಂಗಿಲ್ಲ, ಅದನ್ನ ಇಟ್ಕೊಳಕ್ಕೂ ಬರೋದಿಲ್ಲ. ಹಂಗಾಗಿ ಅದನ್ನ ಸ್ವಲ್ಪ ರಿಸ್ಕ್ ಆಯ್ತು. ರಿಸ್ಕ್ ಆದಾಗ ಇದು ಬೇಡ ಅಂತೇಳಿ ಸುಮಾರು ಒಂದು 8 ವರ್ಷದಿಂದ ನಿಲ್ಲಿಸ್ಬಿಟ್ವಿ. ಅದನ್ನ 8 ವರ್ಷದಿಂದ ನಿಲ್ಲಿಸ್ಬಿಟ್ಟು ಸುಮ್ಮನೆ ಐಡಲ್ ಆಗಿದ್ವಿ, ಏನು ನೋಡೋಣ ನೋಡೋಣ ಅಂತೇಳಿ. ಈಗ ಈ ಎಣ್ಣೆಗಣ ಮಾಡಿದ್ರೆ ಒಂದು ಅನುಕೂಲ ಆಗುತ್ತದೆ, ಒಳ್ಳೆ ಜನಗಳು ಕೂಡ ಒಳ್ಳೆ ಒಂದು ಗುಣಮಟ್ಟದ ಒಂದು ಎಣ್ಣೆಗಳನ್ನ ಕೊಟ್ರೆ ಅವ್ರ ಆರೋಗ್ಯನ ಸುಧಾರಿಸುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಎಣ್ಣೆಗಳನ್ನು ಮಾಡಿದ್ವಿ. ಮಾಡಿದ ತಕ್ಷಣ ಅದು ಕೂಡ ನಮಗೆ ಪ್ರಾರಂಭದಲ್ಲಿ ಅಷ್ಟೇನು ಅನುಕೂಲ ಆಗಲಿಲ್ಲ, ಆದರೂ ಕೈ ಬಿಡಲಿಲ್ಲ, ತೀರಾ ಲಾಸ್ ಆದರೂ ಚಿಂತಿಲ್ಲ ಅಂತೇಳಿ ನಡೆಸ್ತಾ ಬಂದ್ವಿ. ಬರ್ತಾ ಬರ್ತಾ ಬರ್ತಾ ಜನಗಳಿಗೆ ಒಂದು ಅರಿವು ಮೂಡ್ತಾ ಅದ್ರ ಬಗ್ಗೆ, ಅರಿವು ಮೂಡ ಆರೋಗ್ಯದ ಬಗ್ಗೆ, ಅದನ್ನು ತಗೊಂಡೋಗಿ ಬಳಸಿದವ್ರ ಬಗ್ಗೆ, ಬಳಸಿದವರು ಇನ್ನೊಬ್ರಿಗೆ ಹೇಳಕ್ ಇಡ್ ಮಾಡಿದ್ರು, ಹೇಳಕ್ ನಮ್ಮ ಆರೋಗ್ಯ ಸುಧಾರಿಸ್ತು ಗಾಣದಣ್ಣೆ ಬಳಸಿದ ಮೇಲೆ ಅಂತಂದೇಳಿ. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಆಮೇಲೆ ಕುಸುಬೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಎಲ್ಲ ಒಳ್ಳೇದಿದೆ, ಅದು ನಮಗೆ ಯಾವುದೇ ಆರೋಗ್ಯ ತೊಂದರೆ ಮಾಡೋದಿಲ್ಲ, ನಮ್ಮ ಆರೋಗ್ಯ ಇನ್ನೂ ಸುಧಾರಿಸುತ್ತೆ ಅನ್ನೋ ಮಾತು ಒಬ್ಬರಿಂದ ಒಬ್ಬರ ಬಾಯಿ ಮೂಲಕ ಪ್ರಚಾರ ಆಯಿತು. ಅವರೇ ಕಸ್ಟಮರ್ಸ್ ಇದಾರಲ್ಲ ಅವ್ರ ಬಾಯಿಂದನೇ ಪ್ರಚಾರ ಆದಾಗ ಸ್ವಲ್ಪ ಇಂಪ್ರೂವ್ ಆಗೋ ಮಟ್ಟ ಬಂತು. ಈ ಪರವಾಗಿಲ್ಲ, ಒಂದು ಸ್ವಲ್ಪ ಅರಿವು ಮೂಡಿದೆ ಜನಗಳಲ್ಲಿ, ಈಗ ಪರವಾಗಿಲ್ಲ ಅಂತಂತ ಹೋಗಿ ಅಂತಂತ ಹೋಗಿ ಇನ್ನು ಬರೋ ದಿನಗಳಲ್ಲಿ ಎಲ್ಲರೂ ಕೂಡ ಗಾಣದಣ್ಣೆ ಬಳಸೋದಕ್ಕೆ ಮನಸ್ಸು ಮಾಡ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಕಮಿಷನರ್ ಮೇಡಮ್, ಬೇಕಾದಷ್ಟು ಸ್ವ ಉದ್ಯೋಗಗಳಿದ್ವು, ಈಗ ಯಾವ್ದಾದ್ರು ಬಿಸ್ನೆಸ್ ಮಾಡಬಹುದಿತ್ತು, ಇಲ್ಲ ಬೇರೆ ರೊಟ್ಟಿ ಮಿಷಿನ್, ಊದ್ಬತ್ತಿ, ಬೇರೆ ಏನಾದ್ರೂ ಇನ್ನೂ ಮಾಡಬಹುದಿತ್ತು. ಯಾಕೆ ಈ ಗಾಣನೇ ಮಾಡಬೇಕು, ಎಣ್ಣೆ ಗಾಣನೆ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡ್ರಿ? ನಾನು ಮನೆಯಲ್ಲಿ ಸುಮಾರು ದಿವಸದಿಂದ ಈ ಗಾಣ ಮಾಡೋದಕ್ಕಿಂತ ಮುಂಚೆಯಿಂದನು ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಮನೆಯಲ್ಲಿ ಬಳಸ್ತಾ ಇದ್ದೆ. ಎಲ್ಲಾ ಕಡೆನು ಹಾಕ್ಸ್ಕೊಂಡ್ ಬರಕ್ ಹೋದಾಗ ಅಲ್ಲಿ ಶುದ್ಧತೆ ಕಾಣಿಸ್ತಾ ಇರ್ಲಿಲ್ಲ, ಸ್ವಚ್ಛತೆ ಮತ್ತೆ ಇದು ಕಾಣಿಸ್ತಾ ಇರ್ಲಿಲ್ಲ. ಅದನ್ನ ನಾನು ಮನೆಗೆ ತಗೊಂಬಂದು ಎಷ್ಟೇ ಸತಿ ಯೋಚನೆ ಮಾಡಿದ್ರು ನಾವ್ಯಾಕೆ ಮಾಡಬಾರ್ದು, ನಮ್ದೇ ಆದಂತಹ ಒಂದು ಮಾಡಿ ಜನಗಳಿಗೆ ಅರಿವು ಮೂಡಿಸಬಾರ್ದು, ನಾವು ಈ ಎಣ್ಣೆ ತಿಂತಾ ಇದೀವಲ್ಲ ನಮ್ಮ ಆರೋಗ್ಯಗಳಲ್ಲಿ ಸುಧಾರಿಸ್ತಾ ಇದೆ ಅನ್ನೋ ಒಂದು ಅನುಭವದ ಮೇಲೆ ಯೋಚನೆ ಮಾಡಿದ್ವಿ. ಅಷ್ಟೇ ಇದ್ರಲ್ಲೇ ನಮಗೆ ಮೊದಲಿಗೆ ಒಂದೇ ಗಣವನ್ನು ತಗೊಂಬಂದು ಬಲ್ಲಾಳ ಸಮುದ್ರ ಗ್ರಾಮದಲ್ಲೇ ಶುರು ಮಾಡಿದ್ವಿ, ನಮ್ಮದೇ ಸ್ವಂತವಾದ ಬಂಡವಾಳನ ಹಾಕಿ ಶುರು ಮಾಡಿದ್ವಿ. ಅದರಲ್ಲೂ ಕೂಡ ಸುಮಾರು ಜನ ಯಾವ್ದು ವಾರಕ್ಕೆ 10 ದಿವಸಕ್ಕೆ ಯಾರೋ ಒಬ್ರು ಬಂದು ಹಾಕ್ಸ್ಕೊಂಡು ಹೋಗೋರು, ಆಮೇಲೆ ಹಾಕ್ಸ್ಕೊಂಡು ಹೋಗ್ತಾ ಇರ್ಲಿಲ್ಲ. ನಾವು ಹಾಕದಂತ ಎಣ್ಣೆನ ಎಲ್ಲರಿಗೂ ಪ್ರಚಾರಕ್ಕೋಸ್ಕರ ಸುಮ್ಮನೆ ಫ್ರೀಯಾಗೆ ಕೊಟ್ವಿ, ಸುತ್ತಮುತ್ತಲವ್ರಿಗೆ, ನಮ್ಮ ರಿಲೇಷನ್ಸ್ಗಳವ್ರಿಗೆ ಎಲ್ಲರಿಗೂ ಪ್ರಾರಂಭದಲ್ಲಿ ಸುಮ್ಮನೆ ಕೊಟ್ವಿ, ಇದನ್ನ ಬಳಸ್ರಿ, ಇದನ್ನ ಆರೋಗ್ಯಕ್ಕೆ ಒಳ್ಳೇದು, ಇದ್ ನೋಡಿ ನಾವು ಹಾಕ್ತಾ ಇದೀವಿ, ನಮ್ದು ಮರಗಣ ಎಣ್ಣೆ, ಈ ತರ ನಾವು ಹಾಕ್ತಾ ಇದೀವಿ ಅಂತ ಮಿಷಿನ್ ಹತ್ರ ಎಲ್ಲ ತಗರ್ಕೊಂಡೋಗಿ ತೋರಿಸಿ ಹಾಕೋದನ್ನ ಎಲ್ಲದನ್ನು ತೋರಿಸಿ ಅವ್ರಿಗೆ ಫ್ರೀಯಾಗೆ ಕೊಟ್ವಿ. ಆಮೇಲೆ ಊರಲ್ಲಿ PMFM ಮೋಹನ್ ಸರ್ ಅವರು ಸಂಘಗಳ ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ರು. ನಾನು ಸಹ ಸ್ವಸಹಾಯ ಸಂಘಗಳಲ್ಲಿ ಇರೋದ್ರಿಂದ ಒಂದು ಗುಂಪು ಸೇರಿದ್ವಿ. ಈ ರೀತಿ PMFM ಇದ್ರಲ್ಲಿ ಲೋನ್ ಕೊಡ್ತಾರೆ, ಈ ತರ ಇನ್ನು ಹೆಚ್ಚಿನದಾಗಿ ಗಾಣ ಮಾಡಬಹುದು ಅನ್ನೋ ಒಂದು ಇದಕ್ಕೆ ಸಹಾಯಧನ ಸಿಗುತ್ತೆ ಅಂತ ಆ ಸರ್ನ ಮನೆ ಕರ್ಕೊಂಡ್ಬಂದು ನಾವು ಹಾಕಿರೋ ಗಾಣನೆಲ್ಲ ತೋರಿಸಿದ್ವಿ. ಸರ್, ನಾವ್ ಈ ರೀತಿ ಮಾಡ್ತಾ ಇದೀವಿ, ಈ ತರ ಲೇಬಲ್ ಮಾಡಿದೀವಿ ಸರ್, ಈ ತರ ಚಿತ್ರದುರ್ಗಕ್ಕೆ ತಗೊಂಡೋಗಿ ಎಣ್ಣೆನ ಅಲ್ಲಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತಿರಲ್ಲ ಅದನ್ನೆಲ್ಲ ಪರೀಕ್ಷೆ ಮಾಡಿಸಿದೀವಿ ಸರ್, ಎಣ್ಣೆ ಪರೀಕ್ಷೆ ಮಾಡಿಸಿ ಇದನ್ನ ಲೇಬಲ್ ಮಾಡಿಸಿದೀವಿ ಸರ್, ಸರ್ಟಿಫಿಕೇಟ್ ಎಲ್ಲ ತಗೊಂಡಿದೀವಿ ಸರ್, ನೋಡಿ ಸರ್ ಈ ತರ ಮಾಡ್ತಾ ಇದೀವಿ, ನಮ್ಗೆ ಇಷ್ಟು ಖರ್ಚಾಗುತ್ತೆ, ಇಷ್ಟು ಇದಾಗುತ್ತೆ, ನಾವ್ ಈ ತರ ಮಾರ್ತಾ ಇದೀವಿ ಅಂತ ಆ ಸರ್ನ ಮನೆ ಕರ್ಕೊಂಬಂದು ಗಾಣ ತೋರಿಸಿ ಮತ್ತೆ ಎಣ್ಣೆಗಳನ್ನೆಲ್ಲ ತೋರಿಸಿದ್ವಿ ಸರ್, ಈ ರೀತಿ ಮಾಡ್ತಾ ಇದೀವಿ, ನಮ್ಗೆ ಹೆಚ್ಚಿನದಾಗಿ ಇನ್ನೂ ಅನುಕೂಲ ಆಗೋದಕ್ಕೆ ನಮ್ಗೆ ಸಹಾಯ ಮಾಡಿ ಅಂತ ಆಯ್ತು ಅಂತ ಅವಳು ಅವ್ರು ಫೋನ್ ನಂಬರ್ ಕೊಟ್ಟದ್ರು. ಆ ಫೋನ್ ನಂಬರ್ನ ನಾನು ನಮ್ಮನೆಯವರಿಗೆ ಕೊಟ್ಟು ಈ ರೀತಿ ಬಂದಿದ್ರು, ಈ ತರ ತೋರಿಸಿದೀನಿ ನಮ್ಮನೆಯಲ್ಲೆಲ್ಲ ಗಾಣನ ಎಣ್ಣೆನ ಎಲ್ಲ, ಈ ತರ ಲೋನ್ಗಳು ಕೊಡ್ತಾರೆ ಅಂತ ಈ ತರ ನೋಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ವಿ. ಅದರಲ್ಲೇ ಹೊಸದುರ್ಗದಲ್ಲಿ ಒಂದು ತರಬೇತಿ ಕೇಂದ್ರವನ್ನು ಕೂಡ ಆಯೋಜಿಸಿದ್ರು ಸಿಡಾಕ್ ವದ್ರಿಂದ, ಅದರಲ್ಲೂ ಕೂಡ 6 ದಿನ ನಾನು ಸಿಡಾಕ್ ವತಿಯಿಂದ ಕೂಡ ತರಬೇತಿಯಲ್ಲಿ ಪಾಲ್ಗೊಂಡೆ, ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡೆ. ಅಲ್ಲಿ ಬಂದಾಗ್ಲೂ ಕೂಡ ನನಗೆ ಈ ಚಿತ್ರದುರ್ಗದ ಯೋಗೇಶ್ ಸರ್ ಅವರೆಲ್ಲ ಬಂದಿದ್ರು, ಅವ್ರ ಹತ್ರ ಎಲ್ಲ ಮಾತಾಡಿ ಸರ್ ನಾನು ಈ ರೀತಿ ಮಾತಾಡ್ತಾ ಇದ್ದೀನಿ, ಈ ತರ ಮಾಡಿದ್ದೀನಿ ಅಂತೇಳಿ ಅಷ್ಟೊತ್ತಿಗಾಗ್ಲೇ ನಮಗೆ ಲೋನಿಗಾಗ್ಲೇ ಅನುಕೂಲ ಮಾಡ್ಕೊಡಕ್ಕೆಲ್ಲ ರೆಡಿ ಮಾಡಿದ್ರು ಮೋಹನ್ ಸರ್ ತುಂಬಾ ಇದು ಮಾಡಿ. ನಮ್ಮ ಮನೆಯವ್ರಿಗೂ ಹೇಳ್ಬಿಟ್ಟು ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ವಿ. ನಮ್ಮನೆಯವ್ರ ಮೇಲೆ ಅದನ್ನೆಲ್ಲ ಇದ್ ಮಾಡ್ಕೊಂಡು ಅವ್ರು ಮುಂದುವರ್ಸಕ್ಕೆ ಅನುಕೂಲ ನನಗೆ ಮಾಡಿಕೊಟ್ರು. ನನ್ನ ಹೆಸರಲ್ಲಿ ಲೋನ್ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಬ್ಯಾಂಕಲ್ಲಿ ಯಾವ ರೀತಿ ನಾವು ವ್ಯವಹಾರ ಮಾಡಬೇಕು, ಯಾವ ರೀತಿ ಡಿಪಾಸಿಟ್ ಮಾಡಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ. ಅವ್ರು ಅದನ್ನೆಲ್ಲ ಹೆಚ್ಚಿನದಾಗಿ ಸರ್ ಹತ್ರ ಮಾಹಿತಿ ಪಡ್ಕೊಂಡು ಅವ್ರು ಮುಂದುವರ್ಸಕ್ಕೆ ಅನುಕೂಲ ಮಾಡಿದ್ರು. ಹಂಗಾಗಿ ನಾವು ತರಬೇತಿಯನ್ನು ಪಡ್ಕೊಂಡ್ಮೇಲೆ ಲೋನ್ ಪಡ್ಕೊಳ್ಳೋದಕ್ಕೆ ಎಲ್ಲ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಬಹಳನೇ ಕಡಿಮೆ ಆಯ್ತು ವ್ಯಾಪಾರ ಎಲ್ಲ. ಒಂದ್ ಮಿಷಿನ್ ಅಲ್ಲಿ ಮತ್ತಿನ್ನೊಂದ್ ಮಿಷಿನ್ ತಗೊಂಬಂದ್ವಿ, ಅದರಲ್ಲೂ ಜನಗಳಿಗೆ ಅರಿವು ಮೂಡ್ತಾ ಇರ್ಲಿಲ್ಲ. ಜನಗಳು ಆಮೇಲೆ ತಾನಾಗೆ ತಾನೇ ಬರೋದಕ್ಕೆ ಶುರು ಮಾಡಿದ್ರು ಅರಿವು ಮೂಡಿಸ್ಕೊಂಡು. ಡಾಕ್ಟರ್ಗಳು ಕೆಲವೊಂದು ಡಾಕ್ಟರ್ಗಳು ನೀವೆಲ್ಲೇ ಹೋದ್ರು ಮರಗಾಣದ ಎಣ್ಣೆ ತಿನ್ರಿ ಗಾಣ ಎಣ್ಣೆ ತಿನ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಅವ್ರಾಗ ಅವರೇ ಹುಡ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಅವಾಗ ಅದನ್ನ ಶುರು ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೊಸದುರ್ಗಕ್ಕೆ ಶಿಫ್ಟ್ ಮಾಡಿದ್ವಿ. ಮಿಷಿನ್ಗಳೆಲ್ಲ ಇದ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಹಳ್ಳಿಯಿಂದ. ಈಗ ಇದ್ರೆ ಮೇಡಮ್, ಈಗ ಈ ಪಿ ಎಂ ಎಫ್ ಎಂಇ ಸ್ಕೀಮ್ ನ ಒಂದು ಯೋಜನೆ ಒಂದು ಸೌಲಭ್ಯ ಪಡೆಯಕ್ಕೆ ಮುಂಚೆನೆ ನೀವು ಅಲ್ಲೇ ಒಂದು ಗಾಣ ಪ್ರಾರಂಭ ತಂದಿದ್ವಿ ಸರ್, 2 ಗಾಣ ತಂದು ಆಮೇಲೆ ಪಿ ಎಂ ಎಫ್ ಎಂಇ ಇದ್ರಲ್ಲಿ ಮತ್ತೆ 4 ಗಾಣ ತಗೊಂಬಂದ್ವಿ ಸರ್. ಅಂದ್ರೆ ಪ್ರಾರಂಭದಲ್ಲಿ ಸ್ವಂತ ಬಂಡವಾಳ ಹಾಕಿದ್ರೆ ಪ್ರಾರಂಭದಲ್ಲಿ ಸ್ವಂತ ಬಂಡವಾಳ ಹಾಕಿದೀವಿ ಸರ್. ಸರ್, ಈಗ ಈ ಪಿ ಎಂ ಎಫ್ ಎಂಇ ಯೋಜನೆಯಿಂದ ಯಾವ ರೀತಿ ಅನುಕೂಲ ಆಯ್ತು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ? ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಯಾವ್ಯಾವ ಒಂದು ಬೆಳೆಯನ್ನು ಬೆಳೀತಾರೆ ಅದು ಅದರ ಆಧಾರದಲ್ಲಿ ಪಿ ಎಂ ಎಫ್ ಇ ಸಾಲನ ಕೊಡಕ್ಕೆ ಇದು ಮಾಡಿದ್ರು. ನಮ್ಮಲ್ಲಿ ಎಣ್ಣೆಗಾಣ ಮತ್ತೆ ಈ ಸಿರಿಧಾನ್ಯಗಳ ಇದು ಮಾಡೋದು, ಅಕ್ಕಿ ಮಾಡೋದು, ಬೆಳೆ ಮಾಡೋದು, ಈ ತರ ಎಲ್ಲ ಇವಕ್ಕೆಲ್ಲ ಸಿಗ್ತದೆ. ಮೊದಲು ನಾವು ಸಿರಿಧಾನ್ಯ ಮಾಡಬೇಕು ಅನ್ಕೊಂಡ್ವಿ, ಬಟ್ ಅದೆಲ್ಲ ಲೇಬರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತೇಳಿ ನಾವು ಎಣ್ಣೆಗಾಣ ಮಾಡಿದ್ರೆ ಒಬ್ಬರು ಇಬ್ರು ಲೇಬರ್ ಇಟ್ಕೊಂಡ್ರೆ ನಾವು ಮಾಡ್ಕೋಬಹುದು. ಅದಾದ್ಮೇಲೆ ಕೆಡುವಂತ ವಸ್ತು ಅಲ್ಲ, 7-8 ತಿಂಗಳವರೆಗೂ ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೋಬಹುದು ಅಂತೇಳಿ ಅಂದಾಗ ಪಿ ಎಂ ಎಫ್ ಸಾಲ ಕೊಡ್ತೀವಿ ಅಂದಾಗ ನಾವಲ್ಲೇ ಅಷ್ಟೊತ್ತಿಗಾಗಲೇ 2 ಗಾಣದಲ್ಲಿ ನಮ್ಗೆ ಒಂದ್ ಸ್ವಲ್ಪ ಅನುಭವ ಆಗಿತ್ತು. ಹಂಗಾಗಿ ಇನ್ನೊಂದ್ 4 ಮಿಷಿನ್ ತಂದು ಹಾಕ್ಬಿಡೋಣ, ಆಮೇಲೆ ಅವ್ರ ಜೊತೆಗೆ ಒಂದು ಶೆಡ್ ಕಟ್ಕೋಬೇಕಾಗಿತ್ತು ಗೋಡನ್ ಟೈಪ್, ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಾವು ಸುಮಾರು ಒಂದು ಬರೋಡಾ ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಆಯ್ತು ನಾವು ಕೊಡ್ತೀವಿ ಅಂತೇಳಿ ಅವ್ರು ಮುಂದಕ್ಕೆ ಬಂದ್ರು. ಅದು ಕೊಲೆಟ್ರಲ್ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಪರ್ಪಸ್ ಕೇಳಿದ್ರು, ಅದನ್ನು ಒಂದು ಸೈಟ್ ಇತ್ತು ಅದನ್ನು ಕೊಟ್ವಿ. ಕೊಟ್ಟಾಗ ಅವರು ಎಲ್ಲ ಮಾಹಿತಿ ನಮಗೆಲ್ಲ ಕೊಟ್ಟರು. ನಾವು ತಗೊಂಡಾಗ ಸಂಬಂಧಪಟ್ಟ ಮಿಷಿನರೀಸ್ ಎಲ್ಲ ಕೊಟೇಶನ್ಸ್ ಎಲ್ಲ ತಂದು ಕೊಟ್ಟಾಗ ಅವರು ಸುಮಾರು ಹೆಚ್ಚು ಕಮ್ಮಿ ನಮ್ದು 14 ಲಕ್ಷ ಲೋನ್ ಕೊಟ್ಟರು, ನಮ್ದೊಂದು 1 ಲಕ್ಷ ಮಾರ್ಜಿನ್ ಅಮೌಂಟ್, ನಮ್ಮ ಸೇರು 1 ಲಕ್ಷ, ಬ್ಯಾಂಕಿನ ಸಾಲ 14 ಲಕ್ಷ, ಒಟ್ಟು 15 ಲಕ್ಷ ಸಾಲ ನಮಗೆ ಶಾಂಕ್ಷನ್ ಆಯ್ತು. ಅದರಲ್ಲಿ ನಮಗೆ ಒಂದು 7.5 ಲಕ್ಷ ಪಿ ಎಂ ಎಫ್ ಎಂ ಇಂದ ಸಬ್ಸಿಡಿ ಬಂತು. ಅದಾಗಲೇ ನಾವು ತೀರಿಸಿ ಆಯ್ತು ಸಾಲನ ತೀರಿಸ್ಬಿಟ್ಟು ಇದು ಮಾಡಿದ್ವಿ. ಈಗ ನಮ್ದು ಇನ್ನೇನು ನಾವು ಗಾಣಾನೇ ಮಾಡ್ಬೇಕು ಅಂತ, ಯಾಕೆಂದ್ರೆ ನಮ್ದು ಆಲ್ರೆಡಿ ತೆಂಗಿನ ತೋಟ ಇತ್ತು, ನಮ್ದೇ ಕೊಬ್ಬರಿ ಇತ್ತು, ನಾವು ಶೇಂಗಾನು ಬೆಳಿತೀವಿ, ನಾವು ನಮ್ಮದೇ ಒಂದು ಇದನ್ನ ಕೊಬ್ಬರಿ ಮತ್ತೆ ಶೇಂಗಾನ ಮೌಲ್ಯವರ್ಧನೆ ಮಾಡ್ದಂಗು ಆಗ್ತದೆ, ನಮಗೊಂದು ಒಳ್ಳೆ ಬೆಲೆ ಸಿಗುತ್ತೆ, ಮತ್ತೆ ನಮಗೊಂದು ಉದ್ಯೋಗನೂ ಆಗುತ್ತೆ ಅಂತೇಳಿ ಈ ತರ ಅನ್ಕೊಂಡು ಗಾಣಕ್ಕೆ ನಾವು ಕೈ ಹಾಕಿದ್ದಾಯ್ತು. ಈಗ ಸಾಕಷ್ಟು ರೈತರು ನಾವಿಲ್ಲೇ ಒಂದು ಈ ಸಾಲ ಸೌಲಭ್ಯ ಪಡ್ಕೋಬೇಕಂದ್ರೆ ತುಂಬಾ ಕಷ್ಟ, ಸಾಕಷ್ಟು ಸರಿ ಅಲ್ದಾಡಿಸ್ತಾರೆ ಬ್ಯಾಂಕ್ನವರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಪಿ ಎಂ ಎಫ್ ಯೋಜನೆಯಿಂದ ನಿಮ್ಗೇನು ಅಷ್ಟೊಂದು ಕಷ್ಟ ಆಗ್ಲಿಲ್ಲ ಇವ ಸಾಲ ಸೌಲಭ್ಯ ಪಡ್ಕೊಳ್ಳಿಕ್ಕೆ? ಇಲ್ಲ ಇಲ್ಲ, ಏನು ಕಷ್ಟ ಆಗ್ಲಿಲ್ಲ. ಅದು ಏನಾಗುತ್ತೆ ಅಂತಂದ್ರೆ, ಈಗೆಲ್ಲ ಹೊಸ ಹೊಸ ತಂತ್ರಗಾರಿಕೆ ಬಂದಿದೆ. ಈಗ ಸಿಬಿಲ್ ಚೆಕ್ ಮಾಡ್ತಾರೆ, ನಿಮ್ ಆಧಾರ್ ನಂಬರ್ ಹೊಡೆದ್ರೆ ನೀವು ಬ್ಯಾಂಕ್ ಅಲ್ಲಿ ಎಲ್ಲೆಲ್ಲಿ ಮಾಡಿದೀರಾ ಏನು, ನಿಮ್ ಮನೆ ಬರ ಎಲ್ಲ ಬಂದ್ಬಿಡ್ತದೆ. ವ್ಯವಹಾರ ಎಷ್ಟು ಜನ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿ ಸಿಬಿಲ್ ಚೆಕ್ ಮಾಡ್ಬೇಕಾದ್ರೆ ನಮ್ದು ಬ್ಯಾಂಕ್ ನಲ್ಲಿ ವ್ಯವಹಾರ ಯಾವ ತರ ಮಾಡಿದಾರೆ ಇವರು ಅನ್ನೋದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಈಗ ನಾವು ಸಾಲ ತಗೊಂಡು ಎಷ್ಟಿನಾದ್ರೂ ಕಟ್ಟದೆ ಹೋದ್ರೆ ಇವನ್ ಕಟ್ಟಲ್ಲಪ್ಪ ಅಂತೇಳಿ ಬ್ಯಾಂಕ್ ನವರು ಯಾರೇ ಆಗ್ಲಿ ಸಿಬಿಲ್ ನೋಡಿದ ತಕ್ಷಣ ಮ್ಯಾನೇಜರ್ಗಳು ಇಂಟ್ರೆಸ್ಟ್ ಕೊಡೋದಿಲ್ಲ. ಯಾಕೆಂದ್ರೆ ನಿಮ್ದು ಹಿಸ್ಟ್ರಿ ಚೆನ್ನಾಗಿರೋದಿಲ್ಲ, ಇತಿಹಾಸ ಸಾಲ ತಗೊಳ್ಳೋದು ಮತ್ತೆ ಮರುಪಾವತಿ ಮಾಡೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ಅವ್ರು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹಿಂಜರಿತಾರೆ, ಯಾಕೆ ನಮಗೆ ರಿಸ್ಕ್ ಹಾಕಿ ಇದನ್ನ ತಗೊಂಡ ತೊಂದರೆಗೆ ಯಾಕೆ ಅನುಭವಿಸ್ಬೇಕು ಅನ್ನೋ ಒಂದು ಆಲೋಚನೆ ಅವ್ರು ಮಾಡ್ತಾರೆ. ಸಾಮಾನ್ಯವಾಗಿ ಇರ್ತಾರೆ ಎಲ್ಲರೂ, ನೂರಕ್ ನೂರು ಕೂಡ ನಾವು ಕೂಡ ನೂರಕ್ ನೂರು ಕಟ್ಟಿದೀವಿ ಅಂತಲ್ಲ, ಒಂದ್ಸಾರಿ ಎಡುತ್ತೀವಿ, ಒಂದು ತಿಂಗಳು ಎರಡು ತಿಂಗಳು ನಮಗೆ ಸಮಸ್ಯೆ ಬಂದಿರ್ತದೆ, ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ತರ ಆಯ್ತು ಸರ್ ಸಮಸ್ಯೆ ಆಯ್ತು ಅದಕ್ಕೆ ಕಟ್ತೀನಿ ಅಂತ ತೊಂದ್ರೆ ಇಲ್ಲ ಅಂತೇಳಿ ಅವ್ರ ಹತ್ರ ಚರ್ಚೆ ಮಾಡ್ಬೇಕು. ಅವ್ರಿಗೆ ಕಣ್ ಕಾಣದಂಗೆ ಹೋಗ್ಬಿಟ್ರೆ ಅವಾಗ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಸಾಲ ಕೊಡಕ್ಕೆ ಇನ್ನು ಮುಂದೆ ಮಾಡ್ತಾರೆ. ಆ ಸಿಬಿಲ್ ಆಧಾರದ ಮೇಲೆ ಎಲ್ಲರಿಗೂ ಸಿಗ್ತದೆ. ಸಿಬಿಲ್ ಯಾರು ಚೆನ್ನಾಗಿದೆಯೋ ಅವರೆಲ್ಲರೂ ಕೂಡ ಪಿ ಎಂ ಎಫ್ ಎನ್ ಲೋನ್ ಆಗಲಿ, ಯಾವುದೇ ಸಬ್ಸಿಡಿ ಲೋನ್ ಆಗಲಿ, ಅಥವಾ ಅವರ ಸಬ್ಸಿಡಿ ಅಲ್ಲದ ಲೋನ್ ಆಗಲಿ ಬೇಡ ಅಂದ್ರೂ ಕೂಡ ಅವ್ರಿಗೆ ಪರ್ಸನಲ್ ಲೋನು, ಜನರಲ್ ಸಾಲನು ಇವೆಲ್ಲವೂ ಸಿಗ್ತವೆ. ಆ ಥರ ಏನು ತೊಂದರೆ ಇಲ್ಲ. ಒಟ್ಟಲ್ಲಿ ಬ್ಯಾಂಕಿನ ಜೊತೆಯಲ್ಲಿ ನಾವು ವ್ಯವಹಾರ ಮಾಡ್ಕೋಬೇಕು ಅಷ್ಟೇ. ಈಗ ಗಾಣ ಮಾಡಿದ್ರಲ್ಲ, ಏನೇನು ಎಣ್ಣೆ ಉತ್ಪಾದನೆ ಮಾಡ್ತೀರಾ ಸರ್? ನಾವು ಸರ್ ಮೊದಲು ನಾವು ಮಾಡ್ತಾ ಇದ್ದಿದ್ದು ಕೊಬ್ಬರಿ ಎಣ್ಣೆ, ಆಮೇಲೆ ಶೇಂಗಾ ಎಣ್ಣೆ, ಆಮೇಲೆ ಬರ್ತಾ ಬರ್ತಾ ಎಲ್ಲ ನಮ್ಮ ಕಸ್ಟಮರ್ಸ್ ಏನ್ ಮಾಡಿದ್ರು, ಇದು ಸೂರ್ಯಕಾಂತಿ ಎಣ್ಣೆ ಬೇಕು, ಕುಸುಬೆ ಎಣ್ಣೆ ಬೇಕು, ಆಮೇಲೆ ಸಾಸಿವೆ ಎಣ್ಣೆ ಬೇಕು, ಎಳ್ಳೆಣ್ಣೆ ಬೇಕು ಅಂತಂತೇಳಿ ಅವರೇ ನಮಗೆ ಬಂದು ಕೇಳಿದಾಗ ಅವನು ಕೂಡ ಪ್ರಾರಂಭ ಮಾಡಿದ್ವಿ. ಅವು ಕೂಡ ಈಗ ನಮಗೆ ಮೈನ್ ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಆಮೇಲೆ ಶೇಂಗಾ ಎಣ್ಣೆ, ಇವು ಉತ್ತಮವಾಗಿ ನಡೀತದೆ. ಇನ್ನೆಲ್ಲವೂ ಕೂಡ ಅದ್ರ ಜೊತೆಯಲ್ಲಿ ಬೇಕಾದ ತಗೊಂಡೋಗ್ತಾರೆ. ಎಳ್ಳೆಣ್ಣೆ ಕೂಡ ಚೆನ್ನಾಗಿ ನಡೀತಾ ಇದೆ. ಈ ಶೇಂಗಾ, ಕೊಬ್ಬರಿ ಇವೆಲ್ಲ ನಿಮ್ಗೆ ಅಲ್ಲೇ ಹತ್ರದಲ್ಲಿ ಸಿಗ್ತವೆ, ಅಷ್ಟೊಂದು ಸಮಸ್ಯೆ ಆಗಲ್ಲ. ಈ ಸಾಸಿವೆ, ಎಳ್ಳು ಇವನ್ನೆಲ್ಲ ಸ್ವಲ್ಪ ಕಷ್ಟ ಆಗುತ್ತಾ ನೀವು ಅವನ್ನ? ಸಾಸಿವೆ ಏನಿಲ್ಲ, ಅದು ಅಂತ ಏನು ಎಲ್ಲಾ ಟೈಮಲ್ಲೂ ಅದು ಓಡೋದಿಲ್ಲ. ಅದೇನು ಈ ಮಸಾಜ್ ಮಾಡ್ಲಿಕ್ಕೆ, ಆಮೇಲೆ ಕೆಲವರು ಔಷಧಿ ತಯಾರು ಮಾಡ್ಲಿಕ್ಕೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ತಗೊಂಡೋಗ್ತಾರೆ. ಅದನ್ನ ನಾವು ಕಡಿಮೆ ಕ್ವಾಂಟಿಟಿ ಅಂದ್ರೆ ಅರ್ಧ, ಅದು 200 ml ಅರ್ಧ ಲೀಟ್ರು ಈ ತರ ತಗೊಂಡೋಗ್ತಾರೆ. ಲೀಟರ್ ಗಟ್ಟಲೆ ಯಾರು ತಗೊಂಡು, ಎಳ್ಳೆಣ್ಣೆನು ಕೂಡ ಅಷ್ಟೇ, ಯಾರೋ ಒಬ್ಬೊಬ್ರು ಲೀಟ್ರು 2 ಲೀಟರ್ ವರೆಗೂ ತಗೊಂಡೋಗ್ತಾರೆ. ಇನ್ನು ಕೆಲವರೆಲ್ಲ ಅದನ್ನ ಮೈಗೆ ಪ್ರತಿದಿನ ಮೈಗೆ ಹಚ್ಕೊಳ್ಳಿಕ್ಕೆ, ಮತ್ತೆ ದೀಪ ಒರೆಸಲಿಕ್ಕೆ, ಮತ್ತೆ ಸಣ್ಣ ಮಕ್ಳಿಗೆ ಮಸಾಜ್ ಮಾಡ್ಲಿಕ್ಕೆ ಎಲ್ಲ ಎಳ್ಳೆಣ್ಣೆ ತಗೊಂಡೋಗ್ತಾರೆ. ಅದು 200 g 300 g ಈ ತರ ತಗೊಂಡೋಗ್ತಾರೆ. ಎಲ್ಲ ಎಣ್ಣೆನು ಕೂಡ ಮಾಡ್ತೀವಿ, ಆದ್ರೆ ಕಡಿಮೆ ಇದರಲ್ಲಿ ಕ್ವಾಂಟಿಟಿನಲ್ಲಿ ಇವು ಮಾಡ್ತೀವಿ. ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಕೊಬ್ಬರಿ ಎಣ್ಣೆ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಮೇಡಮ್, ಈಗ ಶೇಂಗಾ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಎಳ್ಳು, ಸಾಸಿವೆ, ಇವನ್ನೆಲ್ಲ ಎಲ್ಲಿಂದ ಕೊಂಡ್ಕೊಂಡ್ಬರ್ತೀರಾ? ನೀವೇನಾದ್ರೂ ಬೆಳಿತೀರಾ ಈ ಶೇಂಗಾ, ಕೊಬ್ಬರಿ? ಕೊಬ್ಬರಿ ಬೆಳಿತೀವಿ, ಶೇಂಗಾನೂ ಊರಲ್ಲಿ ಬೆಳಿತಾರೆ, ಅವ್ರ ಹತ್ರನು ಪರ್ಚೇಸ್ ಮಾಡ್ತೀವಿ. ಇನ್ನ ಸೂರ್ಯಕಾಂತಿ ಇವನ್ನೆಲ್ಲ ಚಳ್ಳಕೆರೆಯಿಂದ ನಮ್ಮ ಮನೆಯವರೆಲ್ಲ ಅಲ್ಲಿ ಒಂದು ವರ್ತಕರ ಹತ್ರ ಇದ್ ಮಾಡ್ಕೊಂಡು ತಗೊಂಬರೋದಕ್ಕೆ ಇದ್ ಮಾಡ್ಕೊಳ್ತಾರೆ ಸರ್. ಸೂರ್ಯಕಾಂತಿ, ಕುಸುಬೆ, ಎಳ್ಳು ಇವೆಲ್ಲ ಹೊಸದುರ್ಗದಲ್ಲೇ ನಮ್ಗೆ ಆ ದಿನಕ್ಕೆ ಎಷ್ಟು ನಮಗೆ ಬೇಡಿಕೆ ಇರುತ್ತೋ ಅಷ್ಟಕ್ಕೆ ತಗೊಂಬಂದು ನಾವು ಮಾಡ್ತೀವಿ. ಎಪಿಎಂಸಿ ಮಾರ್ಕೆಟ್ ಇಂದ ಕೊಂಡ್ಕೊಳ್ತಾರೆ ಅಥವಾ ಅಂಗಡಿಗಳಿಂದ ತಗೊಳ್ತಾರೆ? ಎಪಿಎಂಸಿ ಮಾರ್ಕೆಟ್ ಇಂದಾನೆ ಹೆಚ್ಚಿನದಾಗಿ ಕೊಂಡ್ಕೊಳ್ತಾರೆ. ಸರ್, ಈಗ ನಮ್ಮ ಜನರು ಮಾಮೂಲು ನಮ್ಮ ಈ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಎಣ್ಣೆ ಉಪಯೋಗಿಸೋದಕ್ಕೂ ಈ ಗಾಣದ ಎಣ್ಣೆ ಉಪಯೋಗಿಸೋದಕ್ಕೆ ಏನು ವ್ಯತ್ಯಾಸ ಅಂತೀರ? ಸರ್, ಈ ಮಾಮೂಲಿ ಎಣ್ಣೆ ಅಂತಂದ್ರೆ ಅದು ಎಣ್ಣೆ ಕಾಳುಗಳಿಂದ ಡೈರೆಕ್ಟ್ ಬಂದಿದ್ದ ಎಣ್ಣೆ ಅಲ್ಲ. ಅದು ಅದು ಪ್ಯಾರಾಫಿನ್ನಾ ಇಲ್ಲ ಅಂತಂತೇಳಿ ಅದನ್ನ ಮಿಕ್ಸ್ ಮಾಡಿ ಮಾಡ್ತಕ್ಕಂಥ ವ್ಯವಸ್ಥೆ. ಇವತ್ತು ನಾವು ಈಗ 1 kg ಶೇಂಗಾ ಬೀಜ ಬಂದ್ಬಿಟ್ರೆ ಹೋಲ್ಸೇಲ್ ರೇಟ್ ಹೋದ್ರು ಕೂಡ 120-125 rupees 1 kg ಬೀಳ್ತದೆ. ನಾವು ರಿಟೈಲ್ ಅಲ್ಲಿ ಅಂದ್ರೆ ಚಿಲ್ಲರೆ ವರ್ತಕರ ಹತ್ರ ತಗೊಂಡ್ರೆ 130-135 rupees 1 kg ಸಿಗ್ತದೆ. ನಾವು ಹೋಲ್ಸೇಲ್ ರೇಟ್ ಲೆಕ್ಕ ಹಾಕೊಂಡ್ರು ಕೂಡ 115-120 rupees ಲೆಕ್ಕ ಹಾಕೊಂಡ್ರು ಕೂಡ 2.5-3 kg ಬೇಕು ಒಂದು ಲೀಟರ್ಗೆ. ಈಗ ಅಲ್ಲಿಗೆ 115 ಕಟ್ಕೊಂಡ್ರು ಕೂಡ 345-350 rupees ಶೇಂಗಾ ಬೀಜ ಬಿತ್ತು ನಮ್ಗೆ. ಮತ್ತೆ ಅದನ್ನ ಗಾಣಕ್ಕೆ ಹಾಕುವ ಚಾರ್ಜ್ ಬೇರೆ ಬರೋದ್ರೆ ಅದಕ್ಕೆ 400 rupees ಬೀಳ್ತದೆ. ಒಂದು ಲೀಟರ್ಗೆ 400 rupees ಬೀಳ್ತದೆ. ಈಗ 120 rupees ನಿಮಗೆ 1 kg ಶೇಂಗಾ ಬೀಜ ಬರೋದಿಲ್ಲ ಅಂತದ್ರಲ್ಲಿ 120 rupees ನೀವು ಎಣ್ಣೆ ಯಾವ ತರ ಬರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಆಮೇಲೆ ಈ ಇತ್ತೀಚೆಗೆಲ್ಲ ಪರವಾಗಿಲ್ಲ, ಅದೆಲ್ಲ ಜನಗಳಿಗೆ ಅರಿವಿಗೆ ಬರ್ತಾ ಇದೆ. ಯಾಕೆಂದ್ರೆ ಗಾಣಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗಿರೋದ್ರಿಂದ ಜನಗಳಿಗೆ ಅರಿವಿಗೆ ಬರ್ತಾ ಇದೆ ಅದು. ಆಮೇಲೆ ಕೆಲವರು ಈಗ ತಗೊಂಡೋಗಿರ್ತಕ್ಕಂತ ಕಸ್ಟಮರ್ಸ್ ಏನಿದ್ದಾರೆ ಅವರು ಉಪಯೋಗಿಸಿ ಅವ್ರ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿ ಆಗಿರೋದನ್ನ ಕೆಲವ್ರ ಹತ್ರ ಹಂಚ್ಕೊಳ್ತಾರೆ, ಬಹಳ ಚೆನ್ನಾಗಿರುತ್ತೆ ಎಣ್ಣೆ ಗಾಣದ ಎಣ್ಣೆ ಉಪಯೋಗಿಸಿ ಅಂತೇಳಿ ಹೇಳ್ತಾರೆ. ಅವಾಗ ಹುಡುಕೊಂಡು ಬಂದು ನಮ್ಮ ಹತ್ರ ಶೇಂಗಾ ಎಣ್ಣೆ ಬೇಕು, ಕೊಬ್ಬರಿ ಎಣ್ಣೆ ಬೇಕು ಅಂತ ಹೇಳಿ ತಗೊಂಡೋಗ್ತಾರೆ. ಈಗ ಕೊಬ್ಬರಿ ಎಣ್ಣೆಲ್ಲಿ ಇನ್ನೂ ಒಂದೇನು ಅಂತಂದ್ರೆ, ಕೆಲವರು ಬಿ ಪಿ ಇರೋರು ಮತ್ತೆ ಶುಗರ್ ಇರೋರು ಬೆಳಗ್ಗೆ ನೀರಲ್ಲಿ ಒಂದೊಂದು ಸ್ಪೂನು, ಮತ್ತೆ ಸಂಜೆ ಮಲ್ಕೋಬೇಕಾದ್ರೆ ಒಂದೊಂದು ಸ್ಪೂನು ಖಾಲಿ ಹೊಟ್ಟೆಲ್ ತಗೊಳ್ತಾರೆ, ಮತ್ತೆ ಸಾಯಂಕಾಲ ಊಟ ಆದ ನಂತರ ತಗೊಂಡವ್ರು ಮಲ್ಕೊಳ್ತಾರೆ. ಇಂಥದ್ರೆಲ್ಲ ಬಿ ಪಿನು ಮತ್ತೆ ಈ ಜಾಯಿಂಟ್ ಪೈನ್ಗಳು ಏನ್ ಬರ್ತದೋ ಆ ಜಾಯಿಂಟ್ ಪೈನು ಮತ್ತೆ ಶುಗರ್ ಕಡಿಮೆ ಆಗಿರೋ ಇದು ಕೂಡ ಉದಾಹರಣೆ ಕೂಡ ನಮ್ಮಲ್ಲಿದೆ. ಅವೆಲ್ಲ ತಗೊಂಡು ಕಂಟಿನ್ಯೂಸ್ ಆಗಿ ತಗೊಂಡೋಗ್ತಾರೆ, ಕೊಬ್ಬರಿ ಎಣ್ಣೆ ಅದಕ್ಕೆ ತಗೊಂಡೋಗ್ತಾರೆ. ಹಿಂಗ್ ಶೇಂಗಾ ಎಣ್ಣೆ ರುಚಿ ಅಡುಗೆ ರುಚಿಯಾಗಿರ್ತದೆ. ಕೆಲವರು ಅಡುಗೆಗೆ ಕೊಬ್ಬರಿ ಎಣ್ಣೆ ಮತ್ತೆ ಶೇಂಗಾ ಎಣ್ಣೆ ಎರಡು ಮಿಕ್ಸ್ ಮಾಡಿ ಕೂಡ ಉಪಯೋಗಿಸ್ತಾ ಇದಾರೆ. ಎಲ್ಲಾವುದು ಕೂಡ ಆರೋಗ್ಯಕ್ಕೆ ಒಳ್ಳೇದು, ಒಳ್ಳೆ ಅವ್ರ ಆರೋಗ್ಯನು ಸುಧಾರಿಸಿದೆ ಅಂತೇಳಿ ಸುಮಾರು ನಮಗೆ ಉದಾಹರಣೆ ಇದೆ. ಅವತ್ತಾರ ಈಗ ನೀವ್ ಹೆಂಗ್ ಒಂದ್ ಕೆಜಿ ಮಾರಾಟ ಮಾಡ್ತೀರಾ? ನಾವೀಗ ಏನಾಗ್ತದೆ ಅಂತಂದ್ರೆ ನಾವು 300 ರೂಪಾಯಿಗೆ ಒಂದು ಲೀಟರ್ ಮಾರ್ತಾ ಇದೀವಿ ಶೇಂಗಾ ಎಣ್ಣೆನ. ಅದು ಶೇಂಗಾ ಬೀಜ ರೇಟ್ ಜಾಸ್ತಿ ಆದ್ರೆ ಜಾಸ್ತಿ ಮಾಡ್ತೀವಿ, ಕಡಿಮೆ ಆದ್ರೆ ಕಡಿಮೆ ಮಾಡ್ತೀವಿ. ಈಗ ಒಂದು ಒಂದೇ ಲೆವೆಲ್ ಅಲ್ಲಿ ಇದೆ ನಮ್ಗೆ, 350-360 ರೂಪಾಯಿ ಶೇಂಗಾ ಎಣ್ಣೆ ಬರೋದು ಬೀಳೋದ್ರಿಂದ 300-350. ಯಾವ ತರ ಮಾಡ್ತೀವಿ ಅಂತಂದ್ರೆ ನಮಗೀಗ ಅದು ಹಿಂಡಿ ಉಳಿತಾಯ ಆಗ್ತದೆ. ಆ ಹಿಂಡಿ ಮಾರೋದ್ರಿಂದ ನಮಗೆ ನಮ್ಮ ಇದ್ರ ಖರ್ಚು ಬರ್ತದೆ, ಗಾಣದ ಖರ್ಚು, ಮತ್ತೆ ಅದ್ರಲ್ಲಿ ನಮಗೆ ಸ್ವಲ್ಪ ಉಳಿತಾಯ ಆಗ್ತದೆ. ಲೀಟರ್ಗೆ ಒಂದು 20-30 ರೂಪಾಯಿ ನಮಗೆ ಉಳಿತಾಯ ಆಗ್ತದೆ ಎರಡು ಸೇರಿಸಿದಾಗ. ಹಂಗಾಗಿ ನಮಗೆ 300-ಕ್ಕೆ ಮಾರಿದ್ರೆ ಏನು ತೊಂದರೆ ಇರೋದಿಲ್ಲ, ಒಂದು 30 ರೂಪಾಯಿ ಲೀಟರ್ ನಮ್ಗೆ ವರ್ಕೌಟ್ ಆಗ್ತದೆ. ಇಷ್ಟೊಂದೆಲ್ಲ ಈಗ ಎಣ್ಣೆ ಉತ್ಪಾದನೆ ಮಾಡ್ತಿರಲ್ಲ, ಅದಕ್ಕೆ ಮಾರ್ಕೆಟ್ ಸೃಷ್ಟಿ ಮಾಡ್ಬೇಕಾಗತ್ತೆ. ಈಗ ನೀವು ಇಷ್ಟೊಂದು 300-350 ರೂಪಾಯಿ ಅಂದ್ರೆ ಹೊರಗಡೆ ನಮಗೆ 150-200 ರೂಪಾಯಿಗೆ ಸಿಕ್ಕುತ್ತೆ ಅಂದಾಗ ಜನರ ಮನವೊಲಿಸಬೇಕಾಗತ್ತೆ. ಈಗ ನೀವು ಹೇಳಿದಂಗೆ ಇಷ್ಟ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಈಗ ಮಾರ್ಕೆಟ್ ನ ಯಾವ ರೀತಿ ಸೃಷ್ಟಿ ಮಾಡ್ಕೊಂಡ್ರಿ? ಮಾರ್ಕೆಟ್ ಏನಿಲ್ಲ, ನಾವು ಮೊದಲು ಬಂದಾಗ ಈಗ ನಾವು ಸ್ಟಾರ್ಟ್ ಮಾಡ್ಬಿಟ್ವಿ. ನಾವು ಯಾವುದೇ ಪ್ರಚಾರನೂ ಮಾಡಲಿಲ್ಲ, ಏನು ಮಾಡಲಿಲ್ಲ, ಯಾವುದೇ ಪತ್ರಿಕಾ ಇದಾಗ್ಲಿ ಅಥವಾ ಟಿವಿ ಅಥವಾ ಇದ್ರಲ್ಲಿ ಯಾವುದು ಪ್ರಚಾರ ಮಾಡಲಿಲ್ಲ. ನಾವೇನ್ ಮಾಡಿದ್ವಿ, ನಾವು ಸುಮ್ನೆ ಮಾಡ್ಕೊಳ್ತಾ ಹೋದ್ವಿ. ಫಸ್ಟ್ ಮೊದಲನೇ ಹಂತದಲ್ಲಿ ನಮ್ಗೇನು ಇದಾಗ್ಲಿಲ್ಲ, ಇವ್ರು 300-ರೂಪಾಯಿ ಈ ತರ ಹೇಳಿದ್ರೆ ಯಾರು 2 ಲೀಟರ್ ಬರ್ತದೆ, 1.5 ಲೀಟರ್ ಬರ್ತದೆ ಆ ಎಣ್ಣೆ ಆದ್ರೆ ಅಂತಂದೇಳಿ ಹಿಂಗೆ ಜನಗಳು ಒಂಥರ ಉದಾಸೀನ ಮಾಡ್ಕೊಂಡು ಹೋದ್ರು. ಕೆಲವರು ತಿಳುವಳಿಕೆ ಇರೋರು ತಗೊಂಡೋದ್ರು, ತಗೊಂಡೋಗಿ ಅವ್ರ ಬಾಯಿ ಪ್ರಚಾರ ಮಾಡಿದ್ರು, ಅವರಿಂದ ಪ್ರಚಾರ ಆಯ್ತು. ನಮ್ಮಿಂದ ಯಾರು ಎಣ್ಣೆ ತಗೊಂಡೋದ್ರು ಅವ್ರ ಅಡುಗೆ ರುಚಿಯಾಗಿರುತ್ತೆ, ಮತ್ತೆ ತಿಂಗಳಾನ್ಗಟ್ಲೆ ತಗೊಂಡು ಕಂಟಿನ್ಯೂಸ್ ಆಗಿ ತಗೊಂಡೋದಾಗ ಅವ್ರ ಆರೋಗ್ಯದಲ್ಲಿ ಬದಲಾವಣೆ ಬಂತು. ಆ ಬದಲಾವಣೆ ಬಂದ ನಂತರ ಈ ಎಣ್ಣೆ ಬಿಟ್ಬಿಡ್ರಿ, ಇಂಥ ಗಾಣದ ಎಣ್ಣೆ ಉಪಯೋಗಿಸ್ರಿ, ಬಹಳ ಚೆನ್ನಾಗಿದೆ, ನಮ್ಮ ಆರೋಗ್ಯದ ಸಮಸ್ಯೆ ಹಿಂಗಿತ್ತು, ಆ ಸಮಸ್ಯೆ ಎಲ್ಲ ಈಗ ನಮಗೆ ಪರಿಹಾರ ಆಗಿದೆ ಈ ಎಣ್ಣೆ ಬಳಸಿದ್ರಿಂದ ಅಂತಂತೇಳಿ ಅವರೇ ಪ್ರಚಾರ ಮಾಡಿದಾಗ ಅಂತಂತವಾಗಿ ಹೊಸ ಕಸ್ಟಮರ್ಸ್ ನಮಗೆ ಬರ್ತಾ ಇದು ಮಾಡಿದ್ರು. ಹಂಗಾಗಿ ಅದೇ ಪ್ರಚಾರ ಆಯ್ತು. ಇದ್ರ ಜೊತೆಗೆ ನಮ್ಮ ಪಕ್ಕದ ಸಿಟಿಗಳು, ಅದು ಬೆಂಗಳೂರು ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅಲ್ಲಿಂದನೂ ಕೂಡ ನಮಗೆ ಫೋನ್ಗಳ ಮುಖಾಂತರ ವಿಚಾರ ಮಾಡಿದ್ರು. ವಿಚಾರ ಮಾಡಿದಾಗ ಬರ್ತೀವಿ ಸರ್, ನಿಮ್ಗೆ ಎಣ್ಣೆ ಬೇಕು, ನಿಮ್ದು ಚೆನ್ನಾಗಿರುತ್ತೆ ಅಂತ ಹೇಳಿದಾರೆ ಅಂತ ಅಲ್ಲಿ ಕೂಡ ತಗೊಂಡು ಹೋಗ್ತಾ ಇದಾರೆ. ಈಗ ಬರ್ತಾ ಎಲ್ಲಾ ಕಡೆನೂ ಕೂಡ ಗಾಣಗಳು ಹೆಚ್ಚಾಗ್ತಾ ಇದಾವೆ. ಗಾಣಗಳು ಹೆಚ್ಚಾದಂಗೆಲ್ಲ ಕೂಡ ಜನಗಳಲ್ಲಿ ಒಂದು ಅವೇರ್ನೆಸ್ ಬರ್ತದೆ, ಅರಿವು ಮೂಡ್ತದೆ, ಬದಲಾವಣೆಗೆ ಒಂದು ಅವಕಾಶ ಆಗ್ತದೆ. ಗಾಣಗಳು ಜಾಸ್ತಿ ಆದಂಗೆಲ್ಲ ಬದಲಾವಣೆಗೆ ಅವಕಾಶ ಆಗ್ತದೆ. ನೀವು ಹೆಚ್ಚಾಗಿ ಒಂದು ಪ್ರಚಾರ ಮಾಡಿದ್ರು, ಪಾಂಪ್ಲೆಟ್ ಮಾಡಿಸೋದಾಗ್ಲಿ, ಟಿವಿ ಅಥವಾ ಬೇರೆ ಬೇರೆ ಅಡ್ವರ್ಟೈಸ್ ಕೊಡೋದಕ್ಕಿಂತ ಈ ಬಾಯಿಂದ ಬಾಯಿಗೆ ಹೆಚ್ಚು ಪ್ರಚಾರ ಆಗಿ ನಿಮ್ಗೆ ಮಾರ್ಕೆಟ್ ಸೃಷ್ಟಿಯಾಗಿದೆ. ಚೆನ್ನಾಗಿದೆ ವೆಂಕಟರಮಣ ಸ್ವಾಮಿಯವರ ಒಂದು ಗಾಣದಿಂದ ಬಂದಿರತಕ್ಕಂಥ ಎಣ್ಣೆ ಅಂತ ಎಂದ್ರಿಂದ ಹಂಗಾಗ್ಬಿಟ್ಟು ನಿಮ್ಗೆ ಹೆಚ್ಚು ಮಾರ್ಕೆಟ್ ಸೃಷ್ಟಿ ಆಗ್ತಾ ಇದೆ. ಈಗ ನಾವು ಪ್ರಚಾರ ಮಾಡೋದಕ್ಕಿಂತ ನಮ್ಮ ಕಸ್ಟಮರ್ಸ್ ಏನಿದಾರೋ ಅವ್ರ ಅನುಭವದ ಅವ್ರ ಅನುಭವನ ಹಂಚಿಕೊಂಡಾಗ್ಲೇ ಅದು ಒಂದು ಈ ಒಂದು ಹಂತಕ್ಕೆ ಬರಕ್ ಸಾಧ್ಯ ಹೊರತು ನಾವು ಎಷ್ಟೇ ದುಡ್ಡು ಕೊಟ್ಟು ಪ್ರಚಾರ ಮಾಡಿದ್ರು ಕೂಡ ಅದು ಅಷ್ಟು ಸಕ್ಸಸ್ ಆಗೋದಿಲ್ಲ. ಈ ಕಸ್ಟಮರ್ಸ್ ಏನ್ ನಮ್ಮ ಹತ್ರ ತಗೊಂಡೋಗ್ತಾರೆ ಮೆಟೀರಿಯಲ್ ಎಣ್ಣೆಗಳು ಅದನ್ನ ಬಳಸಿ ನೋಡಿದಾಗ ಅವ್ರ ಆರೋಗ್ಯದಲ್ಲಿ ಬದಲಾವಣೆ ಆಗೋದು, ಮತ್ತೆ ಊಟದಲ್ಲಿ ರುಚಿ, ಆಮೇಲೆ ಅವ್ರ ಆರೋಗ್ಯದಲ್ಲಿ ಬದಲಾವಣೆ, ಇವೆಲ್ಲವನ್ನು ನೋಡ್ಕೊಂಡಾಗ ಜನಗಳು ಬರ್ತಾ ಹೊಸ ಹೊಸದಾಗಿ ಬಂದವರೆಲ್ಲ ಕೂಡ ಅವರಿಂದ ಒಂದು 5-6 ಜನ ಮತ್ತೆ ಅವರಿಂದ ಈ ತರ ಮಲ್ಟಿಪ್ಲೈ ಆಗಿ ಒಬ್ಬರಿಂದ ಒಬ್ರು ಬಾಯಿ ಮಾಡಿ ಈಗ ಒಂದ್ ಸ್ವಲ್ಪ ಒಳ್ಳೆ ಲೆವೆಲ್ಗೆ ನಡೀತಾ ಇದೆ. ಮೇಡಮ್, ಈಗ ಈ ಎಣ್ಣೆ ಉತ್ಪಾದನೆ ಮಾಡ್ತಿರಲ್ಲ, ಇದನ್ನ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ? ಈಗ ನಿಮ್ಮ ಹತ್ರನೇ ಬಂದು ತಗೊಂಡೋಗೋರು ಸರ್ ಹೇಳ್ದಂಗೆ ಬಾಯಿಂದ ಬಾಯಿಗೆ ಸಾಕಷ್ಟು ಮಾರ್ಕೆಟ್ ಸೃಷ್ಟಿ ಆಗೈತೆ ಅಂತ. ಈಗ ಬೇರೆ ಎಲ್ಲಾದ್ರೂ ಈ ಕೃಷಿ ಮೇಳಗಳು, ಬೇರೆ ಬೇರೆ ಒಂದು ಕೃಷಿಗೆ ಸಂಬಂಧಂತ ಪಟ್ಟಂತ ಕಾರ್ಯಕ್ರಮಗಳು ನಡೆದಾಗೆಲ್ಲ ಸ್ಟಾರ್ಗಳು ಹಾಕಿ ಅಲ್ಲೇನು ಪ್ರಚಾರ ಮಾಡ್ತೀರಾ? ಹಾಕಿದ್ದೀನಿ ಸರ್, ಅಲ್ಲಿ ಕೂಡ ಹಾಕಿದ್ದೀನಿ, ಮಾಡಿದ್ದೀನಿ ಸರ್. ಅಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಸರಸ್ ಮೇಳ ಇಲ್ಲಿಗೆ ಬಂದಿದ್ದ, ಹೊಸದುರ್ಗದಲ್ಲಿ ಕನಕ ಜಯಂತಿ ಆಯ್ತು ಹೋದ ವರ್ಷ, ಅಲ್ಲಿನು ಮೇಳ ಹಾಕಿದ್ವಿ. ಮತ್ತೆ ಇದು ವಸ್ತುರ್ಗದಲ್ಲಿ ತಿಂಗಳಿಗೊಂದ್ಸತಿ ಮಾಸಿಕ ಸಂತೆ ಅಂತ ಮಾಡ್ತಾರೆ, ಮಾಸಿಕ ಸಂತೆ, ಅಲ್ಲಿ ಕೂಡ ಕೆಲವೊಂದ್ಸತಿ ಪಾರ್ಟಿಸಿಪೇಟ್ ಮಾಡಿದೀನಿ. ಹಂಗಾಗಿ ಎಲ್ಲಾ ಮೇಳಗಳಲ್ಲೂ ಹೋದಾಗ ನಮ್ಮ ವಿಸಿಟಿಂಗ್ ಕಾರ್ಡ್ಗಳ ತರ ಮಾಡಿಸಿದ್ವಿ, ಎಣ್ಣೆಗಣ ಕಾಮಧೇನು ಎಣ್ಣೆಗಣ ಅಂತ ಹೇಳ್ಬಿಟ್ಟು ಲೇಬಲ್ಗಳೆಲ್ಲ ಬಾಟ್ಲ್ಗಳಿಗೆ ಅಂಟಾಕಿದ್ವಿ. ಅಲ್ಲಿ ಕೆಲವೊಂದು ಸದಸ್ಯರು ತಗೊಂಡೋದಾಗ ಫೋನ್ಗಳ ನಂಬರ್ ಇಸ್ಕೊಂಡೋಗಿದ್ರು, ನಮಗೆ ಮತ್ತೆ ಬೇಕು ಇದೇ ಎಣ್ಣೆ ಅಂದ್ರೆ ನೀವು ಕಳಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು, ಆಯ್ತು ನಾವು ಕಳಿಸ್ಕೊಡ್ತೀವಿ, ನೀವು ಎಲ್ಲಿಂದ ಎಲ್ಲಿವರೆಗೂ ಆದ್ರೂ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಳ್ಸಿಕೊಟ್ಟಿದೀವಿ ಸರ್. ಸರ್ ಹೇಳ್ದಂಗೆ ಈಗ ಬಾಯಿಂದ ಬಾಯಿಗೆ ಮತ್ತೆ ಬೇರೆ ಜಿಲ್ಲೆಗಳವರನ್ನು ಆಸಕ್ತಿಯಿಂದ ತಗೊಂಡೋಗ್ತಾರೆ ಅಂದ್ರೆ ನೀವು ಹೆಚ್ಚು ಗುಣಮಟ್ಟ ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾಗುತ್ತೆ. ಇದನ್ನ ಯಾವ ರೀತಿ ಕಾಪಾಡ್ತೀರ? ಪ್ರತಿದಿನನೂ ಸ್ವಚ್ಛತೆಯನ್ನ ಕಾಪಾಡ್ತೀವಿ ಸರ್. ಸ್ಟೀಲ್ ಪಾತ್ರೆಗಳಲ್ಲೇ ಎಣ್ಣೆ ಹಾಕೋದು, ಸ್ಟೀಲ್ ಪಾತ್ರೆಗಳಲ್ಲೇ ಕ್ಲೀನ್ ಆಗಿ ಮುಚ್ಚಿಡೋದು, ಮತ್ತೆ ಎಣ್ಣೆ ತಯಾರಿಕೆ ಮಾಡಿದ್ದು ಫಿಲ್ಟರ್ ಆಗಕ್ಕೆ ಕ್ಲೀನ್ ಆಗಿ ನೋಡ್ಕೊಳ್ಳೋದು, ಅದನ್ನೆಲ್ಲ ಕ್ಲೀನ್ ಗಾಣ ಹಾಕಿರೋ ಜಾಗಗಳಲ್ಲೆಲ್ಲ ಕ್ಲೀನ್ ಆಗಿ ಕಸ ಗುಡಿಸ್ಕೊಳ್ಳೋದು, ಯಾವುದೇ ಒಂದು ಬ್ಯಾಕ್ಟೀರಿಯಾಗಳು ಹರಡದಂತೆ, ಒಂದು ನೊಣಗಳು ಕೂರದಂತೆ, ಧೂಳಿಲ್ದಂತೆ, ಮಿಷಿನ್ಗಳೆಲ್ಲ ಪ್ರತಿದಿನ ಒರೆಸ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತೀವಿ ಸರ್. ಕಸ ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಅವಾಗವಾಗ ವಾರಕ್ಕೆ ಎರಡು ಮೂರು ಸತಿ ಸ್ವಚ್ಛತೆ ಮಾಡ್ಕೊಂತೀವಿ ನೆಲ ಎಲ್ಲ, ಮಿಷಿನ್ಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಅವೆಲ್ಲ ಮಾಡ್ತಾ ಇರ್ತೀವಿ ಸರ್. ಸ್ವಚ್ಛತೆ ಆಯ್ತು, ಗುಣಮಟ್ಟನು ಚೆನ್ನಾಗಿರ್ಬೇಕು ಎಣ್ಣೆ. ಗುಣಮಟ್ಟನು ಅಷ್ಟೇ ಸರ್. ನಾವ್ ಯಾವುದೇ ಒಂದು ಕೌಟ್ ಆಗ್ಲಿ ಅಥವಾ ಬೀಜಗಳಲ್ಲಿ ಕೌಟ್ ಬೀಜ ಆಗ್ಲಿ ಅಥವಾ ಕೊಪ್ಪರಿಯಲ್ಲಿ ಕೌಟ್ ಆಗ್ಲಿ ಕೆಟ್ಟಿರೋದನ್ನ ಹಾಕಲ್ಲ ಸರ್. ಯಾರೇ ಒಬ್ರು ತಗೊಂಬಂದ್ರು ಕೂಡ ಅವ್ರಿಗೆ ಈ ತರ ಹೇಳ್ತೀವಿ ಸರ್, ನಾವು ಈ ತರ ಹಾಕಲ್ಲ, ನೀವು ಬೇರೆ ಇದನ್ನ ಮಾಡ್ಕೋಬೇಕು. ಮತ್ತೆ ಇದನ್ನ ಶುದ್ಧವಾಗಿ ಕೊಬ್ಬರಿಗಳು ಉಂಡು ತಗೊಂಬಂದ್ರೆ ಹಾಕಲ್ಲ ಸರ್, ಓಳ್ ಮಾಡ್ಕೊಂಡು ಚೂರ್ ಮಾಡ್ಕೊಂಡೆ ತಗೊಂಬನ್ರಿ, ಇದ್ರಲ್ಲಿ ಕೌಟ್ ಇರುತ್ತೆ, ನಾವು ಗೊತ್ತಿಲ್ದಂಗ ಹಾಕ್ಬಿಟ್ರೆ ನಮ್ಮ ಮೇಲೆ ಕೆಟ್ಟ ಹೆಸರು ಬರುತ್ತೆ ಅಂತ ಅವ್ರಿಗೆ ಎದುರುಗಡೆನೆ ಒಡೆದು ತೋರಿಸಿ ಅದ್ರಲ್ಲಿ ಕೌಟ್ ಎಷ್ಟಿದೆ ಕೊಬ್ಬರಿ ಎಷ್ಟಿದೆ ಅಂತ ತೋರಿಸಿದಾಗ ಅವರು ಕೂಡ ತಿಳ್ಕೊಂಡಿದ್ದಾರೆ ಸರ್. ಈಗ ಬರುವಂತವ್ರು ಪ್ರತಿಯೊಬ್ರು ಚೂರ್ ಮಾಡ್ಕೊಂಡು ಕ್ಲೀನ್ ಆಗಿರೋದನ್ನೇ ತಗೊಂಬರ್ತಾರೆ ಸರ್. ಶೇಂಗಾ ಬೀಜದಲ್ಲಿ ಕೂಡ ಕೌಟ್ ಬೀಜ ಇದ್ರೆ ಕೂಲಿಯವ್ರನ್ನಿಟ್ಟು ಬೇಗ ಹಾರಿಸಿಸ್ಬಿಟ್ಟು ಅದ್ರಲ್ಲೆಲ್ಲ ಕ್ಲೀನ್ ಮಾಡಿ ಅವ್ರ ಎದುರುಗಡೆನೆ ತೋರಿಸ್ತೀವಿ, ಈ ತರ ಎಲ್ಲ ಹಾರಿಸಿ ಈ ತರ ಹಾಕೋದಂತ. ಅವ್ರು ಯಾರೇ ಬಂದ್ರು ಕೂಡ ಮಿಷಿನ್ಗಳ ಹತ್ರ ಎಲ್ಲ ಸುತ್ತಾಡಿ ನೋಡ್ಕೊಂತಾರೆ ಸರ್. ಯಾರಿಗೂ ನಾವು ದಿಗ್ಬಂದೆ ಮಾಡಲ್ಲ, ಇಲ್ಲಿ ನೋಡಬಾರ್ದು ಇಲ್ಲಿ ಬರಬಾರ್ದು ಅಂತ ಯಾವುದೂ ಇಲ್ಲ. ನೀವು ಹೋಗಿ ಒಳಗಡೆ ಎಲ್ಲ ನೋಡ್ಕೊಳ್ರಿ, ನೀವು ಯಾವ ರೀತಿ ಹಾಕ್ತಿದಾರೆ ಏನು ಅಂತ ಹೋಗಿ ನೋಡ್ಕೊಂಡು ಆಮೇಲೆ ನೀವು ಇದು ಮಾಡ್ರಿ ಅಂತೀವಿ ಸರ್. ಸುಮಾರು ಕಡೆ ಕೇಳ್ಕೊಂಡು ಬಂದು ಅವರು ಇಲ್ಲೇ ಹುಡ್ಕೊಂಡು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಸರ್. ಹಾಕ್ಸ್ಕೊಳೋರು ತಗೊಳೋರು ಕೂಡ ಅಷ್ಟೇ, ಎಣ್ಣೆಗೆ ತಗೊಳೋರು ಕೂಡ ಇಲ್ಲೇ ಬಂದು ತಗೊಂಡೋಗ್ತಾರೆ. ಕೆಲವೊಂದು ಡಾಕ್ಟರ್ಗಳು ಸುಮಾರು ಲಕ್ಷಗಟ್ಟಲೆ ಖರ್ಚು ಮಾಡಿ ಕೆಮ್ಮು ಕಫ ಇರೋರಿಗೆ ಇದು ಮಾಡಿ ಅವರು ನೀವು ಗಾಣದೆಣ್ಣೆ ಬಳಸಿದ್ರೆ ನಿಮ್ಗಿದು ಉತ್ತಮ ಆಗುತ್ತೆ ಅಂತ ಹೇಳಿದ್ಮೇಲೆ ಅವರಾಗ ಅವರೇ ಬಂದು ಗಾಣದೆಣ್ಣೆ ತಗೊಂಡ್ಮೇಲೆ ನಮ್ಗೆ ಇಷ್ಟೇ ಖಾಲಿ ಇಷ್ಟು ರೂಪಾಯಿನಲ್ಲೇ ವಾಸಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಾವು ಲಕ್ಷಾಂತರ ರೂಪಾಯಿ ಕೆಮ್ಮುಗೆ ಕಫಕ್ಕೆಲ್ಲ ಖರ್ಚು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ ಸರ್. ಅವರು ಬೇರೆಯವ್ರಿಗೆಲ್ಲ ಅವೇರ್ನೆಸ್ ಕೊಟ್ಟು ಮಾತಾಡಿದ್ದಾರೆ ಸರ್. ಸರ್, ಈಗ ನೀವು ಕಚ್ಚಾ ವಸ್ತುಗಳು ತಂದ್ಬಿಟ್ಟು ಶೇಂಗಾ ಇರ್ಬೋದು ಕೊಬ್ಬರಿ ಆಗಿರ್ಬೋದು ಉತ್ಪಾದನೆ ಮಾಡಿ ಮಾರಾಟ ಮಾಡದಲ್ದೆ ಯಾರಾದ್ರೂ ಗ್ರಾಹಕರು ಅಥವಾ ರೈತರು ನಮಗೊಂದು 10 ಕೆಜಿ ಶೇಂಗಾ ಎಣ್ಣೆ ಮಾಡ್ಕೊಡ್ಬೇಕು ಅಥವಾ ಕೊಬ್ಬರಿ ತಂದು ಕೊಬ್ಬರಿ ಎಣ್ಣೆ ಮಾಡ್ಕೊಡ್ಬೇಕು ಅಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ನಮ್ಮ ಹತ್ರ ಶೇಂಗಾ ಬೀಜ ಕೊಬ್ಬರಿ ನಮ್ಮ ಹತ್ರನೇ ಖರೀದಿ ಮಾಡಿದ್ರು ಕೊಡ್ತೀವಿ, ಅವ್ರಿಗೆ ಎಣ್ಣೆ ಮಾಡ್ಕೊಡ್ತೀವಿ, ಅದ್ರ ಚಾರ್ಜ್ ನಾವು ತಗೊಳ್ತೀವಿ. ಆಮೇಲೆ ಅವರು ಸ್ವಂತ ಸಾಮಗ್ರಿ ತಂದ್ರೆ ಕೂಡ ಹಾಕ್ಸ್ಕೋ, ಶೇಂಗಾ ಬೀಜ ತಂದ್ರೆ ಹಾಕೊಡ್ತೀವಿ, ಶೇಂಗಾ ಕೊಬ್ಬರಿ ತಂದ್ರು ಹಾಕೊಡ್ತೀವಿ, ಸೂರ್ಯಕಾಂತಿ ಅವ್ರದ್ದು ಚಾರ್ಜ್ ಮಾಡ್ತೀವಿ, ಕೆಜಿಗೆ ಇಷ್ಟು ಅಂತ ಚಾರ್ಜ್ ಮಾಡ್ತೀವಿ ಹಾಕ್ತಿವಿ. ಕೆಲವರು ಹಿಂಡಿ ತಗೊಂಡು ಹೋಗೋದಿಲ್ಲ, ಆ ಹಿಂಡಿ ಚಾರ್ಜು ಈಗ ಕೊಬ್ಬರಿಗೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಕೆಜಿಗೆ 15 ರೂಪಾಯಿ ಮಾಡಿದೀವಿ, ಹಿಂಡಿ ಬಿಟ್ಟು ಹೋದ್ರೆ 7 ರೂಪಾಯಿ ಚಾರ್ಜ್ ಮಾಡ್ತೀವಿ, ಹಿಂಡಿ ತಗೊಂಡು ಹೋದ್ರೆ ಒಂದು 15 ರೂಪಾಯಿ ಮಾಡ್ತೀವಿ. ಈಗ ಶೇಂಗಾ ಅಂತಂದ್ರೆ ಶೇಂಗಾದು ಏನ್ ತಂದು ಕೊಡ್ತಾರೋ ಅವ್ರು ಹಿಂಡಿ ತಗೊಂಡು ಹೋಗ್ತೀವಿ ಅಂತಂದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ, ಹಿಂಡಿ ಬಿಟ್ಟು ಹೋದ್ರೆ ಅದನ್ನ ಫ್ರೀಯಾಗಿ ಹಾಕೊಡ್ತೀವಿ ಸರ್, ಏನೋ ಚಾರ್ಜ್ ಮಾಡೋದಿಲ್ಲ, ಯಾಕಂದ್ರೆ ಹಿಂಡಿಲಿ ನಮಗೆ ಅನುಕೂಲ ಆಗ್ತದೆ, ಹಾಕಿದ ಚಾರ್ಜ್ ನಮಗೆ ಬರೋದ್ರಿಂದ ಅವ್ರಿಗೆ ಫ್ರೀಯಾಗಿ ಹಾಕೊಡ್ತೀವಿ. ಬಳಸಿದಂತ ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಅದು ಮತ್ತೆ ತಿರ್ಕೊಂಡು ಅವ್ರು ಬರೋದೇ ನಮಗೆ ಅವರ ಒಂದಿದು ಪ್ರತಿಕ್ರಿಯೆ ಅಂತಂದ್ರೆ, ಮತ್ತೆ ನಮ್ಮನ್ನು ಕರ್ಕೊಂಡು ಬಂದು ಎಣ್ಣೆ ತಗೊಂಡು ಹೋಗ್ತಾರಲ್ಲ ಚೆನ್ನಾಗಿದೆ ಸರ್ ನಿಮ್ದು ಎಣ್ಣೆ ಅಂತ ಹೇಳಿ ಮತ್ತೆ ಮತ್ತೆ ತಗೊಂಡು ಹೋಗ್ತಾರೆ. ಅವರಿಂದನೇ 4-5 ಜನ ಮತ್ತೆ ಹೊಸ ಗಿರಾಕಿಗಳು ನಮಗೆ ಬಂದಿರ್ತಾರೆ, ಮತ್ತೆ ಹೊಸ ಗಿರಾಕಿಗಳು ಬಂದಾಗ್ಲೂ ಕೂಡ ಅವರು ಒಂದು ತಿಂಗಳಗಟ್ಟಲೆ ಉಪಯೋಗಿಸ್ಬಿಟ್ಟು ಮತ್ತೆ ಅವರು ಕೂಡ ಒಬ್ಬೊಬ್ರು 4-5 ಜನ ಕೇಳಿದಾಗ ಈ ತರ ಇನ್ಕ್ರೀಸ್ ಆಗ್ತಾ ಇದೆ, ಗಿರಾಕಿಗಳು ನಮಗೆ ಜಾಸ್ತಿ ಆಗ್ತಾ ಇದಾರೆ, ಒಳ್ಳೆ ಒಳ್ಳೆ ಗ್ರಾಹಕರು ನಮಗೆ ಬೆಳೀತಾ ಇದಾರೆ. ಆಮೇಲೆ ಅದೇ ಗುಣಮಟ್ಟ ನಾವು ಕಾಪಾಡ್ಕೊಂಡು ಬರ್ತಾ ಇರೋದ್ರಿಂದನೇ ನಮ್ಗೆ ಅಲ್ಲಿರೋದು. ಆ ಗುಣಮಟ್ಟ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಗ್ರಾಹಕರು ಬರೋದಿಲ್ಲ, ನಮ್ಮ ವ್ಯಾಪಾರನು ಕೂಡ ಅಷ್ಟು ಸಾಧ್ಯ ಇಲ್ಲ, ಕುಂಠಿತವಾಗುತ್ತೆ 100%. ಅದು ಅದಕ್ಕೋಸ್ಕರ ನಾವು ಗುಣಮಟ್ಟ ಕಾಪಾಡ್ಕೊಂಡೆ ಹೋಗ್ತೀವಿ. ನಾವೀಗ ಕೊಬ್ಬರಿನೂ ಅಷ್ಟೇ, ಹಸಿ ಕೊಬ್ಬರಿ ಹಾಕೋದೇ ಇಲ್ಲ, ಅದು 1-2 ದಿವಸ ಒಣಗಿಸ್ತೀವಿ, ಒಣಗಿಸಿದಾಗ ಮಾತ್ರ ಅದು ಒಳ್ಳೆ ಎಣ್ಣೆ ಬರೋಕ್ ಸಾಧ್ಯ ಕೊಬ್ಬರಿ ಎಣ್ಣೆ. ಶೇಂಗಾನು ಅಷ್ಟೇ, ನಾವು ಹಸಿ ಬೀಜ ಹಾಕಿದ್ರೆ ಅದು ಎಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ, ಅದು ನಾವು ಶೇಂಗಾ ಬೀಜನೂ ಒಣಗಿಸಿ ಹಾಕೋದ್ರಿಂದ ಒಳ್ಳೆ ಉತ್ತಮವಾದ ಎಣ್ಣೆ ನಮಗೆ ಗ್ರಾಹಕರಿಗೆ ಕೊಡೋಕೆ ಸಾಧ್ಯವಾಗ್ತದೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಯ್ತು ಅಂತಂದ್ರೆ ಯಾವ ರೀತಿ ಕಷ್ಟ ನಷ್ಟಗಳನ್ನೆಲ್ಲ ಅನುಭವಿಸಿದ್ರಿ? ಕಷ್ಟ ನಷ್ಟ ಈಗ ಏನಿಲ್ಲ, ನಾವು ಅಲ್ಲಿ ಹೊಸರಿಗೆ ಬಂದಾಗ ಬಾಡಿಗೆ ಮಳಿಗೆ ಮಾಡಿದ್ವಿ, ಅಡ್ವಾನ್ಸ್ ಕೊಟ್ಟಿವಿ, ಕರೆಂಟ್ ಚಾರ್ಜರ್ ಕೊಟ್ಟಿವಿ, ಒಂದು ಐದಾರು ತಿಂಗಳು ಒಂದು ವರ್ಷನೇ ಹೆಚ್ಚು ಕಮ್ಮಿ. ನಮಗೇನು ಯಾರು ಅಂತ ಉತ್ತಮವಾಗದು ಇದ್ರ ಬಗ್ಗೆ ಅರಿವಿರೋರು ಮಾತ್ರ ಬಂದು ತಗೊಂಡು ಹೋಗ್ತಾ ಇದ್ರು. ಆಮೇಲೆ ನಾವು ಈ ಗ್ರಾಹಕರಿಗೆ ಅವರೇ ಮೆಟೀರಿಯಲ್ ತಂದು ತಾಕ್ಸ್ಕೊಂಡು ಹೋಗ್ತಿದ್ರಲ್ಲ, ಅದರಿಂದ ನಮ್ಗೆ ಸ್ವಲ್ಪ ನಾವು ಬಾಡಿಗೆ ಕಟ್ಟೋದಾಗಲಿ ಅಥವಾ ಕರೆಂಟ್ ಚಾರ್ಜ್ ಕಟ್ಟೋದಾಗಲಿ ಒಬ್ಬನ ಕೆಲಸಕ್ಕೆ ಇಟ್ಕೊಂಡಿದ್ವಿ, ಅವನಿಗೆ ಸಂಬಳ ಕೊಡೋದಾಗಲಿ, ಅದರಲ್ಲಿ ಸ್ವಲ್ಪ ವರ್ಕೌಟ್ ಆಯಿತು. ಅಲ್ಲಿಗೂ ಒಂದೊಂದು ತಿಂಗಳು ನಮಗೆ ಕಡಿಮೆ ಬಂದಾಗ ನಮ್ಮ ಸ್ವಂತ ದುಡ್ಡನ್ನು ಕೂಡ ಹಾಕಿ ನಿಲ್ಲಿಸಬಾರ್ದು, ಇದನ್ನು ಜನಗಳಿಗೊಂದು ಅರಿವು ಮೂಡಿಸೋವರೆಗೂ ನಮ್ದು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮನಸ್ಸು ಇದ್ದಿದ್ರಿಂದ ಒಂದು ವರ್ಷ ಸ್ವಲ್ಪ ಲಾಸ್ ಆದ್ರೂ ಕೂಡ ನಡ್ಸ್ಕೊಂಡು ಹೋದ್ವಿ. ಬರ್ತಾ ಬರ್ತಾ ಬರ್ತಾ ಜನಗಳಿಗೆ ಈಗ ನಮಗೆ ಒಂಥರ ಸಂತೃಪ್ತಿ ಇದೆ, ಒಳ್ಳೆ ಎಣ್ಣೆ ಕೊಡ್ತಾ ಇದೆ. ಈಗ ಅವರು ನಮಗೇನು ಅವರು ದೊಡ್ಡ ದುಡ್ಡೆಷ್ಟರು ಕೊಡ್ಲಿ, ನಮಗೇನು ಸರ್ ಒಳ್ಳೆ ಎಣ್ಣೆ ಕೊಡ್ತಾರೆ, ಆರೋಗ್ಯ ಚೆನ್ನಾಗಿದೆ ಸರ್ ನಿಮ್ಮ ಎಣ್ಣೆ ಉಪಯೋಗಿಸಿದ ಮೇಲೆ ಅನ್ನತಾರಲ್ಲ, ಅದು ನಮಗೊಂದು ಒಳ್ಳೆ ಕ್ರೆಡಿಟ್. ನಮ್ಗೆ ಹೆಚ್ಚಿನ ಪ್ರಮಾಣದ ಲಾಭ ಬೇಡ, ನಾವು ಮಾಡಿರೋದಕ್ಕೆ ಇಷ್ಟು ಬಂದ್ಬಿಟ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಬರುತ್ತಲ್ಲ ಗ್ರಾಹಕರಿಂದ, ಅದು ಹೆಚ್ಚು ಅನುಕೂಲ ಆಗುತ್ತೆ. ಈಗ ಇದರಿಂದ ಹಿಂಡಿ ಬರುತ್ತಲ್ಲ, ಹಿಂಡಿನೆಲ್ಲ ಏನ್ ಮಾರಾಟ ಮಾಡ್ತೀವಿ? ಶೇಂಗಾ ಹಿಂಡಿ ಬಂದ್ಬಿಟ್ಟು ಹಸುಗಳಿಗೆ ಒಳ್ಳೆ ಆಹಾರ, ಹಾಲು ಇಂಪ್ರೂವ್ ಆಗ್ತದೆ, ಮತ್ತೆ ಹಸುಗಳ ಆರೋಗ್ಯನೂ ಸುಧಾರಿಸುತ್ತೆ. ಹಸುಗಳಲ್ಲೂ ಕೂಡ ಮೈಕೈ ನೋಡೋದಕ್ಕೂ ದುಷ್ಟಪುಷ್ಟವಾಗಿ ಚೆನ್ನಾಗಿರ್ತದೆ ಶೇಂಗಾ ಹಿಂಡಿ ಉಪಯೋಗಿಸಿದಾಗ. ಆಮೇಲೆ ಕೊಬ್ಬರಿ ಹಿಂಡಿನೂ ಕೂಡ ಕೆಲವರು ಉಪಯೋಗಿಸ್ತಾರೆ, ಕೊಬ್ಬರಿ ಹಿಂಡಿ ಸ್ವಲ್ಪ ಈಟ್ ಜಾಸ್ತಿ, ಹಂಗಾಗಿ ಕೊಬ್ಬರಿ ಹಿಂಡಿ ಕಡಿಮೆ. ಈ ಕೊಬ್ಬರಿ ಹಿಂಡಿನ ಬೇರೆ ಅದನ್ನ ಏನೇನಕ್ಕೂ ಬೇರೆ ಕಡೆ ತಗೊಂಡು ಹೋಗ್ತಾರೆ, ಗೊಬ್ಬರಕ್ಕೆ ಅಥವಾ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಉಪಯೋಗಿಸೋಕೆ ನಮ್ಮ ಹತ್ರ ತಗೊಂಡು ಹೋಗ್ತಾರೆ, ಅದನ್ನ ಅವ್ರಿಗೆ ಕೊಟ್ಬಿಡ್ತೀವಿ. ಇನ್ನು ಉಳಿದ ಹಿಂಡಿಗಳೆಲ್ಲ ನಮಗೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವೇ ತೋಟಕ್ಕೆ ಹಾಕೊಂಡ್ಬಿಡ್ತೀವಿ. ಸೂರ್ಯಕಾಂತಿ ಹಿಂಡಿ ಆಗ್ಬೋದು, ಸಾಸಿವೆ ಹಿಂಡಿ ಆಗ್ಬೋದು, ಆಮೇಲೆ ಕುಸುಬೆ ಹಿಂಡಿ ಆಗ್ಬೋದು, ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಗೊಬ್ಬರದ ಜೊತೆಗೆ ತೆಂಗಿನ ತೋಟಕ್ಕೆ ಅಥವಾ ಬೆಳೆಗಳಿಗೆ ಕೊಡೋದ್ರಿಂದ ಒಳ್ಳೆ ಇಳುವರಿ ಬರ್ತದೆ, ಸುಧಾರಿಸುತ್ತೆ, ಬೆಳೆಗಳು ಸುಧಾರಿಸ್ತವೆ. ಮೇಡಮ್, ಪ್ರಾರಂಭದಲ್ಲಿ ಎರಡು ಗಾಣನ ಪ್ರಾರಂಭ ಮಾಡಿದೆ ಅಂತ, ಈಗ ಒಟ್ಟು ಎಷ್ಟು ಗಾಣ ಇದಾವೆ? ಕೆಲಸಗಾರಲ್ಲಿ ಎಷ್ಟು ಜನ ಕೆಲಸಗಾರ ಕೆಲಸ ಕೊಟ್ಟಿದ್ದೀರಾ? ಕೆಲಸಗಾರರು ಇಬ್ಬರಿದ್ದಾರೆ ಸರ್, ಒಂದು ಹೆಣ್ಣಾಳು ಮತ್ತೆ ಒಂದು ಗಂಡಾಳು. ಹೆಣ್ಣಾಳು ಬಂದ್ಬಿಟ್ಟು ಬೀಜಗಳು ಮತ್ತೆ ಕೊಬ್ಬರಿಗಳು ಇವನ್ನೆಲ್ಲ ಸಂಸ್ಕರಣೆ ಮಾಡ್ತಾರ ಮಾಡೋದಕ್ಕೆ. ಅದಕ್ಕೆ ಹೊಸದುರ್ಗದಲ್ಲೇ ಒಂದು ಸೋಲಾರ್ ಶೆಡ್ ಅಂತ ಹೇಳ್ಬಿಟ್ಟು ಮಾಡಿದೀವಿ ಸರ್. ಅದು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಯಾವುದೇ ಕಾಲದಲ್ಲಾಗ್ಲಿ ಅದು ಧೂಳಿಲ್ದಲೆ ಒಣಗಾಕೋದಕ್ಕೆ ಒಂದು ಅನುಕೂಲ ಮಾಡ್ಕೊಂಡಿದೀವಿ, ಅಲ್ಲಿ ಇದ್ ಮಾಡ್ಕೊಂತಾರೆ. ಇನ್ನು ಒಬ್ಬ ಹುಡುಗ ಗಾಣ ಹಾಕೋದಕ್ಕಂತಲೇ ಇದ್ದಾನೆ. ಈಗ ಒಟ್ಟು 5 ಮಿಷಿನ್ ಇದಾವೆ ಸರ್ ನಮ್ಮ ಹತ್ರ. ಒಂದು ದೊಡ್ಡ ಪ್ರಮಾಣದಲ್ಲಿ ಭಾರತ ಕ್ರಿಕೆಟಕ್ ಅಂತ ಹೇಳ್ಬಿಟ್ಟು ಅದೊಂದು ಮಿಷಿನ್ ತಗೊಂಡಿದೀವಿ, ಕ್ವಿಂಟಾಲ್ ಗಟ್ಟಲೆ ಹಾಕೋದು, ಒಂದು 10 ಕೆಜಿ ಒಳಗೆ ಹಾಕೋದು. ಸಣ್ಣ ಗ್ರಾಹಕರು ಬಂದಾಗ ಅವರಿಗೆ ಅನುಕೂಲ ಆಗ್ದಂಗೆ 5 ಕೆಜಿಯಿಂದ ಹಿಡಿದು 10 ಕೆಜಿ ಒಳಗೆ ಬಂದವೆಲ್ಲ ಹಾಕೊಡೋದಕ್ಕೆ 15 ಕೆಜಿ ಬಂದವು, 20 ಕೆಜಿ ಬಂದವು, ಈ ತರ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೊಂಡಿದೀವಿ. ಒಂದು ಬರೀ ಶೇಂಗಾ ಹಾಕೋದಕ್ಕೆ, ಬರೀ ಕೊಬ್ಬರಿ ಹಾಕೋದಕ್ಕೆ, ಮತ್ತೆ ಶೇಂಗಾ ಕೊಬ್ಬರಿ ಮಿಕ್ಸ್ ಹಾಕೋದಕ್ಕೆ, ಮತ್ತೆ ಸಣ್ಣ ಮಿಷಿನ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಬಂದಾಗ ಹಾಕೊಡೋದಕ್ಕೆ ಜನಗಳಿಗೆ, ಆಮೇಲೆ ಕ್ವಿಂಟಾಲ್ ಗಟ್ಟಲೆ ತಗೊಂಬಂದು ನಮಗೆ ಅನುಕೂಲ ಆಗಂಗೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಮಿಷಿನ್ ಮಾಡ್ಕೊಂಡಿದ್ವಿ. ಆಮೇಲೆ ಹರಳೆಣ್ಣೆ ದೀಪದೆಣ್ಣೆ ಅಂತವೆಲ್ಲ ಮಾಡೋದಕ್ಕೆ ಅಂತ ಒಂದು ಕಬ್ಬಣದ ಗಣ ಅದು ಸಪ್ರೇಟ್ ಆಗಿ ಇಟ್ಕೊಂಡಿದೀವಿ. ಅದರಲ್ಲಿನೂ ಕಬ್ಬಣದ ಗಣದಲ್ಲಿ ಬಂದಂತಹ ಹರಳೆಂಡಿ ಅವನ್ನೆಲ್ಲ ತೋಟಗಳು ಬಳಸೋದಕ್ಕೆ ಅಂತ ಒಂದೆರಡು ಹಸುಗಳು ಕಟ್ಕೊಂಡಿದೀವಿ ಸರ್ ಮನೆಯಲ್ಲಿ, ಅಮೃತ್ ಮಾಲ್ ಒಂದು, ಗಿರ್ರೊಂದು ಅಂತ ಹೇಳ್ಬಿಟ್ಟು. ಅವುಗಳಿಂದನೂ ದಿನಕ್ಕೊಂದು 20 ಲೀಟರ್ ಹಾಲು ಹಾಕ್ತೀವಿ ಮನೆಯಲ್ಲಿ. ಅವುಗಳಿಗೂ ಒಳ್ಳೆ ಆಹಾರ ಆಗಿದೆ, ಹಿಂಡಿ ಆಗಿದೆ, ತೋಟಗಳಿಗೂ ಒಳ್ಳೆ ಗೊಬ್ಬರ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡಿದೀವಿ ಸರ್. ಈಗ ಸದ್ಯದಲ್ಲೇ ಅದರಲ್ಲಿ ಎರೆಹುಳ ಘಟಕ ಮತ್ತೆ ಎರೆಜಲ ಇವನ್ನೆಲ್ಲ ಮಾಡ್ಬೇಕು ಅಂತ ಒಂದು ಮಾತಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಎಣ್ಣೆ ಮಾರಾಟ ಮಾಡೋದಲ್ದ್ರೆ ಹಿಂಡಿನೂ ಮಾರಾಟ ಮಾಡ್ತೀರಾ ಸರ್? ಮುಂದಿನ ಇದನ್ನೇನೋ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ? ಇದೆ. ಈಗ ಇನ್ ಬರ್ತಾ ಬರ್ತಾ ಮಾರ್ಕೆಟ್ ಇಂಪ್ರೂವ್ ಆಗ್ತದೆ, ಯಾಕಂದ್ರೆ ಜನಗಳಿಗೆ ಅರಿವು ಮೂಡ್ದಂಗೆಲ್ಲ ನಮಗೆ ಗ್ರಾಹಕರು ಜಾಸ್ತಿ ಆಗ್ತಾರೆ. ಗ್ರಾಹಕರು ಜಾಸ್ತಿ ಆದಾಗ ನಾವು ಕೂಡ ಮಿಷಿನ್ ಸಂಖ್ಯೆ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಹೌದು, ಹಂಗಾಗಿ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈಗ ಎಣ್ಣೆ ಉತ್ಪಾದನೆ ಮಾಡ್ತಿರಲ್ಲ, ಯಾವ್ಯಾವ ಪ್ರಮಾಣದಲ್ಲೆಲ್ಲ ಪ್ಯಾಕ್ ಮಾಡಿ ಅಥವಾ ಬಾಟ್ಲ್ ಮಾಡಿ ಮಾರಾಟ ಮಾಡ್ತೀರಿ? ಈಗ 1 ಕೆಜಿ ಬಂದವರಿಗೂ ಕೊಡ್ತೀರಾ, 5 ಕೆಜಿ ಬಂದವರಿಗೂ ಕೊಡ್ತೀರಾ, 10 ಕೆಜಿ ಬಂದವರಿಗೂ ಕೊಡ್ತೀರಾ? ಯಾವ್ಯಾವ ಪ್ರಮಾಣದಲ್ಲಿ ಎಲ್ಲ ಪ್ಯಾಕೆಟ್ ಮಾಡ್ತೀರಾ? ನಾವು ಮಾರಾಟಕ್ಕೆ ಮಾಡಬೇಕು ಅಂತ ನಾವು ಲೀಟರ್ ಲೆಕ್ಕದಲ್ಲಿ ಮಾಡ್ತೀವಿ. ಲೀಟರ್, ಅರ್ಧ ಲೀಟರ್, 2 ಲೀಟರ್, 3 ಲೀಟರ್, 5 ಲೀಟರ್, ಈ ರೇಂಜ್ ಅಲ್ಲಿ ಮಾಡ್ತೀವಿ. ಮತ್ತೆ 10 ಲೀಟರ್ ಬೇಕು ಅಂತಂದಾಗ ಅವ್ರು ಕೇಳಿದಾಗ ನಾವು 10 ಲೀಟರ್ ಕೂಡ ಮಾಡ್ಕೊಡ್ತೀವಿ, 10 ಲೀಟರ್ ಮಾಡ್ಕೊಡ್ತೀವಿ. ಆಮೇಲೆ ಕೆಜಿ ಲೆಕ್ಕದಲ್ಲಿ ಬೇಕು ಅಂದಾಗ ಅವ್ರದೇ ಪಾತ್ರೆ ತರಬೇಕು, ಅವ್ರದೇ ಪಾತ್ರೆ ತಂದ್ರೆ ಕೆಜಿ ಲೆಕ್ಕದಾಗ ಅವ್ರಿಗೆ ಕೊಡ್ತೀವಿ. ನಾವು ಎಲ್ಲರಿಗೂ ಹೇಳೋದಷ್ಟೇ, ಬಾಟ್ಲ್ ಬೇಡ, ನಿಮ್ ಪಾತ್ರೆ ತಗೊಂಬಂದ್ಬಿಡಿ, ನಿಮ್ ಪಾತ್ರೆಲ್ಲಿ ಹಾಕ್ಸ್ಕೊಂಡು ಹೋಗಿ, ಸ್ಟೀಲ್ ಅದೇ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ತಂದ್ಬಿಟ್ರೆ ಅದು ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು, ಚೆನ್ನಾಗಿರ್ತದೆ. ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಅದರಲ್ಲೇ ಬಾಟ್ಲಲ್ಲಿ ಇದೆ, ಕಂಟೈನರ್ಲೇ ಇಟ್ಕೋಬಹುದು, ಸ್ಟೀಲ್ ಕಂಟೈನರ್ಸ್ ತಂದ್ಬಿಟ್ರಿ ಅಂತಾನು ಹೇಳ್ತೀವಿ. ಕೆಲವರು ಆ ಥರನೂ ಮಾಡ್ತಾರೆ, ಕೆಲವರು ಬಂದ್ಬಿಟ್ಟಿರ್ತಾರೆ, ವಿಧಿ ಇಲ್ಲ, ಬಾಟ್ಲಲ್ಲಿ ತಗೊಂಡು ಹೋಗ್ತಾರೆ, ಲೀಟರ್ ಬಾಟ್ಲ್ಗಳು 5 ಲೀಟ್ರು ಹಂಗೆಲ್ಲ. ಹೊರಗಡೆ ಹೋದ್ರೆಲ್ಲ 5 ಲೀಟ್ರು ಜಾಸ್ತಿ ಹೋಗ್ತದೆ, 2 ಲೀಟ್ರು 3 ಲೀಟ್ರು 1 ಲೀಟ್ರು 1/2 ಲೀಟ್ರು ತಗೊಂಡು ಹೋಗ್ತಾರೆ. ಇನ್ನು ನೀವು ಯಾವ ಈ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಇಂಥವೆಲ್ಲ 200 ಗ್ರಾಮ್ 300 ಗ್ರಾಮು ಅವು ಈ ರೇಂಜಲ್ಲಿ ಮಾಡ್ತೀವಿ. ಈ ಕೊಬ್ಬರಿ ಎಣ್ಣೆ ಅವೆಲ್ಲ 200 ಗ್ರಾಮ್ 300 ಗ್ರಾಮ್ ಯಾರು ತಗೊಂಡೋಗಲ್ಲ, ಹೆಚ್ಚಾಗಿ 1/2 ಲೀಟ್ರಿಂದ ಮೇಲಕ್ಕೆ ತಗೊಂಡೋಗ್ತಾರೆ. ಇವು ಮಾತ್ರ ಏನು ಮಸಾಜ್ ಮಾಡ್ಲಿಕ್ಕೆ ಸಣ್ಣ ಮಕ್ಕಳಿಗೆ ಹಚ್ಚೋದಕ್ಕೆ 200 300 ML ಈ ತರ ತಗೊಂಡೋಗ್ತಾರಲ್ಲ, ಅದನ್ನು ಮಾತ್ರ ಎಳ್ಳೆಣ್ಣೆ ಒಂದು, ಸಾಸಿವೆ ಎಣ್ಣೆ ಒಂದು, ಮತ್ತೆ ಇದು ಯಾವ್ದು ಬಾದಾಮಿ ಎಣ್ಣೆನು ಕೂಡ ಮಾಡ್ತೀವಿ. ಅದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಅದು ಮಕ್ಕಳಿಗೆ ಮಸಾಜ್ ಮಾಡ್ಲಿಕ್ಕೆ ತಗೊಂಡೋಗ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಅಂತಂತೇಳಿ, ಅದನ್ನು ಮಾಡ್ತಾ ಇದ್ದೀವಿ. ಕೊಬ್ಬರಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಈಗ ಎಣ್ಣೆ ತಯಾರು ಮಾಡ್ತಿದ್ದಂಗೆ ಉಪಯೋಗಿಸ್ಬೋದು. ಅದಕ್ಕೇನಾದರೂ ಈಗ ಕೆಲವರೆಲ್ಲ ಹೇಳ್ತಾರೆ ಡಬಲ್ ಫಿಲ್ಟರ್ ಮಾಡಿ ಇದನ್ನು ಕೊಡ್ತೀವಿ, ಇಲ್ಲ ಅಥವಾ ಒಂದು ದಿವಸ ಬಿಸಿಲಿಗಿಟ್ಟು ಉಪಯೋಗಿಸ್ಬೇಕು, ಈ ಥರ ಏನಾದರೂ ಪ್ರೊಸೆಸ್ ಇರುತ್ತಾ ಸರ್? ಏನಿಲ್ಲ, ಈಗ ನಾವು ಮೆಟೀರಿಯಲ್ ಈಗ ಜನಗಳು ತರ್ತಾರೆ, ನಾವಂತೂ ಒಳ್ಳೆ ಮೆಟೀರಿಯಲ್ ಈಗ ಗಣಕ್ಕೆ ಹಾಕ್ಬಿಡ್ತೀವಿ ನಮ್ಮ ಸ್ವಂತ ಎಣ್ಣೆ ತಯಾರು ಮಾಡೋದಕ್ಕೆ. ಈಗ ಗಿರಾಕಿಗಳು ಬೇರೆ ಒಬ್ಬರು ಬರ್ತಾರೆ, ಎಣ್ಣೆ ಹಾಕೊಡ್ರಿ ಅಂತ ಬರ್ತಾರೆ, ಅದು ಸರಿಯಾಗಿ ಒಣಗಿರೋದಿಲ್ಲ, ಕೊಬ್ಬರಿ ಶೇಂಗಾ ಬೀಜನ ಒಣಗಿರೋದಿಲ್ಲ, ಇಲ್ಲಪ್ಪ ಒಣಗಿಸ್ಕೊಂಬ ಅಂತ ಹೇಳ್ತೀವಿ. ಅವ್ರು ಇಲ್ಲ ಸರ್ ಟೈಮ್ ಇಲ್ಲ, ನಾವು ಬಂದ್ಬಿಡ್ತೀವಿ ಹಾಕಿ ಕೊಟ್ಬಿಡಿ ಎಷ್ಟು. ಅವಾಗ ಹಸಿ ಇದ್ದಾಗ ಕಡಿಮೆ ಬರ್ತದೆ ಎಣ್ಣೆ, ಒಣಗಿದಾಗ ಚೆನ್ನಾಗಿ ಬರ್ತದೆ, ಹಸಿ ಇದ್ದಾಗ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬರ್ತದೆ. ಹೇಳ್ತೀವಿ ನಾವು ಈ ತರ ಕಡಿಮೆ ಬರುತ್ತಪ್ಪ, ಇಲ್ಲ ಸರ್ ಹಾಕಿ ಕೊಟ್ಬಿಡಿ ಅಂತ ಹೇಳ್ತೀವಿ. ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆ ತರ ಇದ್ದಾಗ ಹಸಿ ಇದ್ದಾಗ ಕೊಬ್ಬರಿ ನೀವು ಸ್ವಲ್ಪ ಇದನ್ನ ಹಾಕ್ಸ್ಕೊಂಡು ಹೋದ್ಮೇಲೆ ಬಿಸಿಲಿಗೆ ಇಟ್ಬಿಡಿ, ಇಲ್ಲಾಂದ್ರೆ ಒಲೆ ಮೇಲೆ ಸ್ವಲ್ಪ ಬಿಸಿ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಶೇಂಗಾ ಎಣ್ಣೆನೂ ಅಷ್ಟೇ, ಇದು ಅಷ್ಟೇ, ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಅದು ಇದಾಗ್ತದೆ, ಎವಾಪೊರೇಟ್ ಆಗಿಬಿಡ್ತದೆ, ಅದು ಬಾಳಿಕೆ ಚೆನ್ನಾಗಿ ಬರ್ತದೆ. ಅಕಸ್ಮಾತ್ ನಿಮಗೆ ಈಗ ಒಂದು ಮೆಟೀರಿಯಲ್ ಒಂದು 50 ಕೆಜಿ ಕೊಬ್ಬರಿ ತಂದಿದ್ರಿ, ಅದನ್ನ ನೀವು ಬಹಳ ದಿವಸ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೇಕಾಗ್ತದೆ. ಅವಾಗ ಏನ್ ಮಾಡುವ, 1 ತಿಂಗಳಿಗೆ 1.5 ತಿಂಗಳು ಆದ್ಮೇಲೆ ಮತ್ತೆ ಅದನ್ನ ಏನ್ ಮಾಡ್ಬೇಕು, ಬಿಸಿಲಿಗಿಡ್ಬೇಕು ಕಂಪ್ಲೀಟ್ ಎಣ್ಣೆನ. ಬಿಸಿಲಿಗಿಟ್ಬಿಟ್ಟು ಒಳ್ಳೆ ಬಿಸಿಲಲ್ಲಿ ಇಟ್ಬಿಟ್ಟು ಒಂದ್ ದಿವಸ ಇಟ್ಬಿಟ್ಟು ಮತ್ತೆ ತೆಗೆದಿಟ್ಕೊಂಡ್ರೆ ಅದಕ್ಕೆ ಮತ್ತೆ ಒಂಥರ ಮತ್ತೆ ಮರುಜೀವ ಕೊಟ್ಟಂಗೆ ಆಗ್ತದೆ. ಹಿಂಗಾಗಿ 8-9-1 ವರ್ಷದವರೆಗೂ ಕೂಡ ಬಳಸ್ಕೋಬಹುದು ಏನ್ ತೊಂದ್ರೆ ಇಲ್ಲ. ಕೊಬ್ಬರಿ ಎಣ್ಣೆನ ಅಂದ್ರೆ ಚೆನ್ನಾಗಿ ಒಣಗಿದ್ರೆ ವರ್ಷ ಮೇಲಾದ್ರೂ ಕೂಡ ಬರ್ತದೆ. ನಾವೇನು 6 ತಿಂಗಳೊಳಗೆ ಉಪಯೋಗಿಸಿ ಅಂತ ಹೇಳ್ತೀವಿ, ಯಾವ ಸಾಮಾನ್ಯವಾಗಿ 6 ತಿಂಗಳಿಗೆಲ್ಲ ಖಾಲಿ ಆಗ್ಬಿಡ್ತದೆ, ಹಾಕ್ಸ್ಕೊಂಡು ಯಾರು 6 ತಿಂಗಳ ಮೇಲೆ ಇಟ್ಕೊಳಕ್ ಬರೋದಿಲ್ಲ, ಖಾಲಿ ಮಾಡ್ಬಿಡ್ತಾರೆ. ಈಗ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಈಗ ನಮ್ಮ 3.5-4 ವರ್ಷ ಹತ್ರ ಬಂತು. ಈಗೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ನಿಮ್ಗೆ? ಏನು ತೊಂದ್ರೆ ಇಲ್ಲ, ನೀವು ಹಾಕಿರೋ ಬಂಡವಾಳ ತೆಗೆದು ನಿಮ್ಗೆ ಸ್ವಲ್ಪ ಉಳಿತಾಯ ಆಗುತ್ತಲ್ಲ? ಇತ್ತೀಚೆಗೆ ಪರವಾಗಿಲ್ಲ. ಈ ಗಾಣದ ಎಣ್ಣೆದ್ರಲ್ಲೂ ಕಾಂಪಿಟೇಷನ್ ಏನಾದ್ರೂ ಇದೆಯಾ? ವೆಂಕಟರಮಣ ಸ್ವಾಮಿ ಅವ್ರು 300 ರೂಪಾಯಿ ಕೊಡ್ತಾರೆ, ನಾನು 290 ಕೊಡ್ತೇನೆ, 300 ಕೊಡ್ತೇನೆ, ಆ ತರ ಏನಾದ್ರೂ ಇದೆಯಾ? ಆತರ ನೀವು ಕಾಂಪಿಟೇಷನ್ ಮಾಡಕ್ ಹೋದ್ರೆ ಗುಣಮಟ್ಟನ ಇದು ಮಾಡಕ್ ಬರೋದಿಲ್ಲ. ನೀವು ಕಾಂಪಿಟೇಷನ್ ಮಾಡಕ್ ಹೋದ್ವಿ ಅಂತಂದ್ರೆ ಎಲ್ಲ ಒಂದ್ ಕಡೆ ನಾವು ಅದನ್ನ ಕಲಬೆರಕೆ ಮಾಡ್ಲೇಬೇಕು. ಕಲಬೆರಕೆ ಮಾಡಿದಾಗ ಏನಾಗ್ತೈತೆ ಅಂದ್ರೆ ನಿಮ್ ವ್ಯಾಪಾರ ನಷ್ಟ ಆಗುತ್ತೆ. ನಮಗೆ ವ್ಯಾಪಾರ ವೃದ್ಧಿ ಆಗ್ಲಿ ಅನ್ನೋ ಆಸೆನೂ ಇಲ್ಲ. ನಮ್ಗೆ ಈಗೇನ್ ನಡೀತಾ ಇದೆ, ನಮ್ಮ ಹಾಕಿರೋ ಬಂಡವಾಳಕ್ಕೆ ನಮ್ಗೆ ಒಂದು ಉದ್ಯೋಗ ಸಿಕ್ಕದಂಗಾಗಿದೆ. ತೋಟ ನೋಡ್ಕೊಂಡು ಗಾಣ ನೋಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ನಮಗೇನು ನಮ್ಗೆ ಹಾಕಿರೋ ಬಂಡವಾಳಕ್ಕೆ ಮೋಸ ಇಲ್ದಂಗೆ ನಮಗೆ ರಿಟರ್ನ್ಸ್ ಬರ್ತಾ ಇದೆ. ನಮ್ಗೆ ಎಷ್ಟೋ ಒಂದು ತಿಂಗಳಿಗೆ ಇಷ್ಟು ಅಂತ ನಮ್ಗೆ ಉಳಿತಾಯ ಆಗ್ತಾ ಇದೆ. ಅದರಲ್ಲಿ ಅಷ್ಟೇ ಸಾಕು ನಮಗೆ. ನಾವು ಅದು ಕಲಬೆರಕೆ ಮಾಡಿ ಮತ್ತೆ ನಮ್ಮ ವ್ಯಾಪಾರನೂ ಹಾಳು ಮಾಡ್ಕೊಂಡು ಜನರ ಆರೋಗ್ಯನೂ ಹಾಳು ಮಾಡೋದು ನಮಗೆ ಒಳ್ಳೆ ಹೆಸರು ತಗೊಂಡಿದೀವಿ. ಅದೇ ಹೆಸರು ನಾವು ಕೊನೆವರೆಗೂ ತಗೊಂಡೋಗ್ಬೇಕು. ಅದಕ್ಕಿಂತ ಕಡಿಮೆ ಕೊಡ್ತೀವಿ ಅಂದ್ರೆ ನಾವು ಅದನ್ನು ಹೇಳ್ತೀವಿ, ನೀವು ಕಡಿಮೆ ಕೊಟ್ರೆ ಅಲ್ಲೇ ತಗೊಳ್ರಿ, ನಮ್ಗೇನ್ ಬೇಜಾರಿಲ್ಲ. ನೀವು ಇಷ್ಟ ಇದ್ರೆ ಈ ರೇಟಿಗೆ ತಗೊಳ್ಳಿ, ಬೇಡ ನೀವು ಅಲ್ಲೇ ತಗೊಳ್ತೀವಿ ಅಲ್ಲೇ ಒಳ್ಳೆ ಎಣ್ಣೆ ಸಿಗುತ್ತೆ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಅದೇ ತಗೊಳ್ಳಿ ಅಂತಂತೇಳಿ ಹೇಳಿ ಕಳಿಸ್ತೀವಿ. ನಾವು ಕಡಿಮೆ ಮಾಡಕ್ ಬರೋದಿಲ್ಲ, ಕಾಂಪಿಟೇಷನ್ ಮಾಡಿದ್ರೆ ನಾವು ಗುಣಮಟ್ಟ ಕೊಡಕ್ ಆಗೋದಿಲ್ಲ. ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆ ಕೆಲಸ ನಿಮಗೆ? ಸಂತೋಷ ಮನಸ್ಸಿಗೆ ಸಮಾಧಾನ ಇದೆ ನಮ್ಗೆ. ಅದೇ ಒಟ್ಟು ಒಳ್ಳೆ ಎಣ್ಣೆ ಕೊಡ್ತಾ ಇದೀವಲ್ಲ, ಆರೋಗ್ಯ ಸುಧಾರಿಸೋದಿಲ್ಲ, ಅದನ್ನ ನಮಗೆ ಬೇಕಾಗಿರೋದು. ಇದರಿಂದ ಎಲ್ಲರೂ ಕೂಡ ಪರಿವರ್ತನೆ ಆದ್ರೆ ಬಹಳ ಒಳ್ಳೇದು, ಆರೋಗ್ಯ ಸುಧಾರಿಸುತ್ತೆ. ಇದೇ ಮಾಮು ಪಾಕೆಟ್ ಎಣ್ಣೆ ತಿಂತೀವಿ ಅಂತ ನಾವೇನು ಮಾಡಕ್ ಆಗೋದಿಲ್ಲ. ಬದಲಾವಣೆ ಮಾಡ್ಕೊಂಡ್ರೆ ಈಗ ಏನಾಗ್ತದೆ ಅಂತಂದ್ರೆ, ಈಗ ಪಾಕೆಟ್ ಎಣ್ಣೆ 120 ರೂಪಾಯಿ 140 ರೂಪಾಯಿ ಇದೆ, ಈಗ ನಮ್ದೇನು 310 ರೂಪಾಯಿ ಆಗ್ತದೆ. ಮನೆಗೆ ಒಂದು 2 ಲೀಟರ್ ಬೇಕು ಅಂತಂದ್ರೆ, ಈ ಪಾಕೆಟ್ ಎಣ್ಣೆ 2 ಲೀಟರ್ ಉಪಯೋಗಿಸ್ತಾ ಇದ್ರೆ ಇದು 1 ಲೀಟರಲ್ಲಿ ಮ್ಯಾನೇಜ್ ಆಗ್ತದೆ. ಯಾವುದು ಈ ನಮ್ ಗಾಣದೆಣ್ಣೆ ಅದು ಮಂದವಾಗಿರ್ತದೆ, ಇದು ಬಹಳ ಇದಾಗಿರ್ತದೆ, ನೀರಾಗಿರ್ತದೆ, ಅದು ಜಾಸ್ತಿ ಕೇಳ್ತದೆ. ಆಮೇಲೆ ಆರೋಗ್ಯನೂ ಕೆಡುತ್ತೆ ಮತ್ತೆ ಆಹಾರ ತಯಾರು ಮಾಡಿದಾಗ ರುಚಿನೂ ಇರುತ್ತೆ, ಆರೋಗ್ಯನೂ ಸುಧಾರಿಸುತ್ತೆ. ನಿಮ್ಗೆ ಕಾಯಿಲೆ ಕಸಲೆ ಇದ್ರು ಕೂಡ ನಿಮಗೆ. ಆಮೇಲೆ ಇದು ಈ ಇತ್ತೀಚೆಗೆ ಏನಾಗ್ತದೆ ಅಂತಂದ್ರೆ, 20-25 ವರ್ಷ ಇವರಿಗೆಲ್ಲ ಇದು ಶುಗರ್ ಬರೋದು ಮಕ್ಕಳಿಗೆ, ತಲೆ ಕೂದಲು ಬೆಳಗಾಗೋದು, ಆಮೇಲೆ ಕಣ್ಣು ಕಾಣ್ದಂಗಾಗೋದು, ಇವೆಲ್ಲ ಮಕ್ಕಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಕಾರಣನೇ ಎಣ್ಣೆ ಅಂತ ಈಗ ಸುಮಾರು ಇದರಲ್ಲಿ ಗೊತ್ತಾಗ್ತಾ ಇದೆ. ಈಗ ನಮಗೆ ಶುದ್ಧವಾಗಿ ಎಣ್ಣೆ, ಶುದ್ಧವಾಗಿ ನೀರು, ಶುದ್ಧವಾದ ಆಹಾರ ಇಷ್ಟು ಚೆನ್ನಾಗಿರೋ ಬಳಕೆ ಮಾಡಿದಾಗ ಆಟೋಮೆಟಿಕ್ ಆಗಿ ಆರೋಗ್ಯನೂ ಕೂಡ ಚೆನ್ನಾಗಿ ಸುಧಾರಿಸುತ್ತೆ. ಈ ಮಕ್ಕಳಲ್ಲೂ ಕೂಡ, ಈಗ ಬೆಳೆಯ ಮಕ್ಕಳಲ್ಲೂ ಕೂಡ ನಾವು ಈಗಲಿಂದನೇ ಅದನ್ನ ಉಪಯೋಗಿಸಿದ್ರೆ ಅವ್ರ ಮುಂದಿನ ಜೀವನ ಚೆನ್ನಾಗಿರ್ತದೆ. ಅವ್ರ ವಿದ್ಯಾಭ್ಯಾಸ ಆಗಿರ್ಬೋದು, ಇನ್ನೊಂದ್ರಲ್ಲಿ ಇನ್ನೊಂದ್ರಲ್ಲ ಆದ್ರೂ ಅವ್ರ ಮನಸ್ಸು ಕೊಟ್ಟು ಓದಕ್ಕಾಗಲಿ ಚೆನ್ನಾಗಿರ್ತದೆ. ಆರೋಗ್ಯ ಸುಧಾರಿಸ್ಲಿಲ್ಲ ಅಂತಂದ್ರೆ ವಿದ್ಯಾಭ್ಯಾಸನೂ ಕೆಡುತ್ತೆ, ಅವರ ಜೀವನನೂ ಕೂಡ, ಅವರ ಮುಂದಿನ ಭವಿಷ್ಯನೂ ಕೂಡ ಕೆಡುತ್ತೆ. ಹಂಗಾಗಿ ಈ ಗಾಣದೆಣ್ಣೆಗಳು ಉಪಯೋಗಿಸೋದ್ರಿಂದ ಬಹಳ ಒಳ್ಳೇದು. ಎಲ್ಲ ಆರೋಗ್ಯ, ಕುಟುಂಬನೂ ಚೆನ್ನಾಗಿರ್ತದೆ, ದೇಶನೂ ಚೆನ್ನಾಗಿರ್ತದೆ, ನಮ್ಮ ಪರಿಸರನೂ ಚೆನ್ನಾಗಿರ್ತದೆ ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ನಿಮಗೆ ದಂಪತಿಗಳಿಗೆ ಈ ಸ್ವ ಉದ್ಯೋಗ ಅಂದ್ರೆ ಈ ಗಾಣದ ಎಣ್ಣೆ ತಯಾರು ಮಾಡಿ ಒಂದು ಗ್ರಾಹಕರಿಗೆ ಒಳ್ಳೆ ಒಂದು ಉತ್ತಮವಾದ ಎಣ್ಣೆನ ನೀವು ಕೊಡ್ತಾ ಇದ್ರ, ಅವ್ರ ಆರೋಗ್ಯ ಸುಧಾರಿಸೋದ್ರಲ್ಲಿ ನಿಮ್ದು ಒಂದು ಪಾತ್ರ ಇದೆ, ಅದೊಂದು ಸಂತೋಷ. ಈ ಕಾರ್ಯಕ್ರಮ ಕೇಳಂತ ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ಮ ಫೋನ್ ಮೊಬೈಲ್ ನಂಬರ್ ಮುಖಾಂತರ ನಾವು ಮಾಡಬಹುದು, ಇಲ್ಲ ನಮ್ಮ ಇದು ಹಸುರ್ಗದಲ್ಲಿ ನಮ್ದು ಗಾಣದ ಭೇಟಿ ಮಾಡ್ಬೇಕಾದ್ರೆ ನೋಡ್ಕೊಂಡು ಬರ್ಬೋದು, ಯಾವ ತರ ಎಣ್ಣೆ ತಯಾರು ಮಾಡ್ತಾರೆ ಏನು ಎಂತ ಅಂತೇಳಿ ನೋಡ್ಕೊಂಡು ಹೊಸದಾಗಿ ಮಾಡೋರು ಅಥವಾ ಎಣ್ಣೆ ಬೇಕು ಅಂದ್ರೆ ಕೂಡ ನಮ್ಮ ಫೋನ್ ನಂಬರ್ ತಗೊಂಡು ಕೇಳಿಸ್ರಿ ಅಂತಂದ್ರೆ ನಾವು ಬಸ್ಗಳು ಸೌಲಭ್ಯ ಇದ್ರೆ ಕಳ್ಸಿಕೊಡ್ತೀವಿ. ಇದ್ರಲ್ಲಿ ಕಳಿಸ್ಬೇಕು ಅಂದ್ರೆ ಸ್ವಲ್ಪ ಚಾರ್ಜ್ ಜಾಸ್ತಿ, ಹಂಗಾಗಿ ಅದು ಸರಿ ಹೋಗೋದಿಲ್ಲ. ಬಸ್ಗಳು ಫೆಸಿಲಿಟಿ ಇದ್ರೆ ಕಳಿಸಬಹುದು, ಇಲ್ಲ ನಿಮ್ಮ ನಿಮ್ಮ ಹತ್ರದಲ್ಲೇ ವೇಗ ಗಾಣಗಳು ಜಾಸ್ತಿ ಆಗ್ತಾ ಇದೆ, ನಿಮ್ಮ ಹತ್ರದ ಪರಿಸರದಲ್ಲೇ ಇರಬಹುದು, ದೊಡ್ಡ ಚಿತ್ರದುರ್ಗ ಇರಬಹುದು, ಹೊಳಲ್ಕೆರೆ ಎಲ್ಲ ಕಡೆ ಗಾಣಗಳು ಆಗ್ತಾ ಇದೆ, ಈಗ ಅಲ್ಲೇ ತಗೋಬಹುದು. ವೆಂಕಟರಮಣ ಸ್ವಾಮಿ ಅವರು, ಈಗ ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ ಫೋನ್ ನಂಬರ್ ಹೇಳಿ. ನಮ್ದು 9444-976-77-34. ರೈತ ಬಾಂಧವರೇ, ಬಲ್ಲಾಳ ಸಮುದ್ರ ಗ್ರಾಮದ ಪ್ರಗತಿಪರ ಕೃಷಿಕರು ಹಾಗೂ ಸಹ ಉದ್ಯೋಗ ಮಾಡ್ತಿರ್ತಕ್ಕಂಥ ವೆಂಕಟರಮಣ ಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9444-627-7734. ಬಹಳ ಸಂತೋಷ ಸರ್, ತಾವಿಬ್ಬರು ದಂಪತಿಗಳು ನಮ್ಮ ಆಕಾಶವಾಣಿಗೆ ಬಂದ್ಬಿಟ್ಟು ಈ ಸ್ವ ಉದ್ಯೋಗದಲ್ಲಿನ ಅನುಭವವನ್ನು ನಮ್ಮ ರೈತರೊಂದಿಗೆ ಸಾಕಷ್ಟು ಹಂಚ್ಕೊಂಡ್ರಿ. ಆಕಾಶವಾಣಿ ಪರವಾಗಿ ನಿಮಗೆ ನಿಮ್ಮಿಬ್ಬರಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್.